28 ವರ್ಷದ ತರುಣ ಎಂ ನಿಖಿಲ್ ಅವರು. ನಿಖಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಹೇಳ್ತಾ ಇದ್ರಿ, ಮಣ್ಣೇ ಇಲ್ಲದೆ ನಾವು ಕೃಷಿಯನ್ನು ಮಾಡಬಹುದು, ಹಾಗೆ ಆ ಒಂದು ಪ್ರಯೋಗದಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ಕೂಡ ತಾವು ಹೇಳ್ತಾ ಇದ್ದೀರಿ. ಏನು ಇದು ಮಣ್ಣು ರಹಿತ ಕೃಷಿ ಅಂದರೆ ಸ್ವಲ್ಪ ತಿಳಿಸ್ಬಿಡಿ. ಸರ್, ಇದು ಮಣ್ಣು ರಹಿತ ಕೃಷಿ ಅಂದರೆ, ಸೊ ನಾವು ಮಣ್ಣನ್ನೇ ಬಳಸದೇ ಕೃಷಿ ಮಾಡೋದು, ಲೈಕ್ ಈಗ ಸೊಪ್ಪು ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು. ಸೊ ಈ ಥರದನ್ನ ಒಂದು ನಾವು ಮಣ್ಣು ಬಳಸದೆ ನೀರಲ್ಲೇ ಆಗಿರ್ಬೋದು, ನೀರು ಮುಖಾಂತರ ಆಗಿರ್ಬೋದು, ಇನ್ನೊಂದು ಮಣ್ಣು ಬದಲು ಲೈಕ್ ಬೇರೆ ಆದಂಥ ಒಂದು ಮಾಧ್ಯಮವಾಗಿ ಲೈಕ್ ತೆಂಗಿನ ಹೊಟ್ಟಾಗಿರ್ಬೋದು, ನಾವು ಅದನ್ನು ಕೋಕೋಪೀಟ್ ಅಂತೀವಿ, ಇಲ್ಲ ವರ್ಮಿಕ್ಯುಲೈಟ್ ಅಂತ ಬರುತ್ತೆ, ಪರ್ಲೈಟ್ ಅಂತ ಬರುತ್ತೆ, ರಾಕೂಲ್ ಅಂತ ಬರುತ್ತೆ. ಅದಕ್ಕೆ ಇದರದ್ದೇ ಆದಂಥ ಲೈಕ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲ್ಲ ಅವ್ರ ಕಡೆಯಿಂದ ಒಂದು ಮೆಟೀರಿಯಲ್ಸ್ಗಳು ಬರುತ್ತೆ, ಮೀಡಿಯಾದ್ದು ಬರುತ್ತೆ. ಸೊ ಅದನ್ನು ಮುಖಾಂತರ ನಾವು ಗಿಡಗಳನ್ನ ಬೆಳೆಯುವಂಥ ಒಂದು ಪದ್ಧತಿ ಇದನ್ನು. ಸೊ ಇದಕ್ಕೆ ಬೇಕಾಗಿರುವಂಥ ಪೌಷ್ಟಿಕ ಅಥವಾ ಏನು ಇರುತ್ತೆ ಗಿಡಗಳಿಗೆ ಬೇಕಾಗಿರೋ ಪೋಷಕಾಂಶಗಳನ್ನು, ನಿರ್ವಹಣೆ, ಹೌದು. ಸೊ ಇದನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ನಾವು ಗಿಡಗಳಿಗೆ ಕೊಡ್ತೀವಿ ಸರ್. ಅದೇ ಹೇಳ್ತಾ ಇದ್ರೆ ಮಾತಾಡ್ತಾ ಹೈಡ್ರೋಪೋನಿಕ್ಸ್ ಅಂತಕ್ಕಂತಹ ಒಂದು ಹೆಸರು ಕೂಡ ಇದಕ್ಕಿದೆ ಅಂತ. ಹಾಗಾದ್ರೆ ಹೈಡ್ರೋಪೋನಿಕ್ಸ್ ಅಂತ ಅಂದ್ರೆ ಜಲಕೃಷಿನ? ಹೌದು ಸರ್, ಜಲಕೃಷಿ ಅಂತ ಅಂತಾರೆ. ಈ ಹೈಡ್ರೋಪೋನಿಕ್ಸ್ ಅಂತ ಅಂತಕ್ಕಂಥದ್ದು ಮತ್ತೆ ಮಣ್ಣು ರಹಿತ ಕೃಷಿ ಎರಡು ಒಂದೇನಾ? ಸರ್, ಎರಡೂ ಒಂದೇ. ಜಲಕೃಷಿ ಅಂದರೆ ಅಥವಾ ಹೈಡ್ರೋಫೋನಿಕ್ಸ್ ಏನಂತಾರೆ, ಅದರಲ್ಲಿ ಮುಖ್ಯವಾಗಿ ನಾವು ನೀರಿನ ಮಾಧ್ಯಮದಲ್ಲಿ ಬೆಳೆಯುವಂಥದ್ದು ಒಂದು. ಈಗ ಮಣ್ಣು ರಹಿತ ಸಾಯಿಲ್ಲೆಸ್ ಫಾರ್ಮಿಂಗಲ್ಲಿ ಅದರಲ್ಲಿ ಮಣ್ಣು ರಹಿತ ಅಂದ್ರದಲ್ಲಿ ನೀರು ಕೂಡ ಒಂದು ಬರುತ್ತೆ, ಇನ್ನೊಂದು ಮೀಡಿಯಾ ಕಲ್ಚರ್ ಅಂದರೆ ಒಂದು ಮಾಧ್ಯಮದಲ್ಲಿ ಬೆಳೆಸುವಂಥದ್ದು. ಈ ಮಣ್ಣಿನ ಆಧಾರವಿಲ್ಲದೆ ಮಣ್ಣಿನ ಬದಲಾಗಿ ಬೇರೆ ಕಚ್ಚಾ ಪದಾರ್ಥಗಳನ್ನು ಬಳಸಿ ನಾವು ಅಲ್ಲಿ ಈ ಬೀಜವನ್ನು ನಾಟಿ ಮಾಡಿ ನಾಟಿ ಮಾಡುವಂತ ಪದ್ಧತಿ. ಸೊ ಇದನ್ನ ಅದರಲ್ಲಿ ತೆಂಗಿನ ಹೊಟ್ಟು ಕೋಕೋಪೀಟ್ ಆಗಿರ್ಬೋದು, ಅಥವಾ ಪರ್ಲೈಟ್ ಅಂತ ಬರುತ್ತೆ, ವರ್ಮಿಕ್ಯುಲೈಟ್ ಅಂತ ಬರುತ್ತೆ, ನೆಕ್ಸ್ಟ್ ಕೋಕೋ, ಮತ್ತೆ ಎಷ್ಟೊಂದು ಮಾಧ್ಯಮಗಳು ಬರುತ್ತೆ, ಲೈಕ್ ಹಾರ್ಟಿ ಕ್ಯೂಬ್ಸ್ ಅಂತ ಬರುತ್ತೆ, ಜರ್ಮಿನ್ ಲೈಕ್ ಅದರ ಲೈಕ್ ಅದು ಹೇಗೆ ಅಂದ್ರೆ ಅದು ಗಿಡಗಳು ಬೆಳೆಸೋದಕ್ಕೆ ಅಂತಾನೆ ತಯಾರಿಸಿದ್ಧ ಮಾಡಿರುವಂತ ಒಂದು ಪದಾರ್ಥ ಅದು. ಸೊ ಈ ತರ ಬರುತ್ತೆ. ಸೊ ಇದರೆಲ್ಲ ಒಂದು ಮೀಡಿಯಾ ಕಲ್ಚರ್ ಅಥವಾ ನಾವೇನಂತೀವಿ ಮಣ್ಣು ಬದಲು ಬೇರೆ ಒಂದು ಮಾಧ್ಯಮದಲ್ಲಿ ಬೆಳೆಯುವಂಥದ್ದು. ಇದರಿಂದ ಏನೇನಲ್ಲಿ ಈಗ ಕೆಲವೊಂದು ಮಣ್ಣಿಲ್ಲದೆ ಈಗ ಶುಂಠಿ ಅಥವಾ ಅರಿಶಿಣ ಅಥವಾ ಏನೋ ಒಂದು ಆಲೂಗಡ್ಡೆ ಅಥವಾ ಏನೋ ಒಂದು ಕೆಳಗಡೆ ಬೇರುಳ್ಳ ಕ್ರಾಪ್ಸ್ಗಳನ್ನ ಬೆಳೆಯಬಹುದು ಅಂತ ಕೇಳ್ಬೋದು. ಸೊ ಈ ಥರದನ್ನ ಬೆಳೆಯೋದಕ್ಕೋಸ್ಕರ ನಾವು ಇದನ್ನ ಮೀಡಿಯಾ ಕಲ್ಚರ್ನ ಯೂಸ್ ಮಾಡ್ತೀವಿ. ಸೊ ಅದಲ್ಲದೆ ಈಗ ನಾವು ನಾರ್ಮಲ್ ಸೊಪ್ಪು ಅಥವಾ ಬೇರೆ ಒಂದು ಎಲ್ಲಿ ಮಣ್ಣೇ ಇರೋದಲ್ಲ ಅಥವಾ ಮೀಡಿಯಾನೂ ಇರೋದಿಲ್ಲ, ಸೊ ಈ ಥರದ್ರಲ್ಲಿ ನಾವು ಮಾವಿನ ನೀರೊಳಗೆ ಬೆಳೆಯುವಂಥದ್ದು. ಸೊ ಇದನ್ನು ಹೈಡ್ರೋಫೋನಿಕ್ಸ್ ಅಂತಲೂ ಕರಿಬೋದು. ಅಲ್ಲ, ಯಾಕೆ ಬೇಕು ಈ ರೀತಿಯ ಮಣ್ಣು ರಹಿತವಾದ ಕೃಷಿ? ನಮ್ಮ ಭಾರತದಲ್ಲಿ ಸಾಕಷ್ಟು ಭೂಮಿಯಂತೂ ಇದೆ, ಹಾಗೆ ಯಾವುದೇ ಹಳ್ಳಿಗಳಿಗೆ ಹೋದರೂ ಕೂಡ ನಮಗೆ ಸಾಕಷ್ಟು ಹಿತ್ತಲುಗಳಿರ್ತದೆ ಮನೆಗಳಲ್ಲಿ, ಒಂದಷ್ಟು ಪ್ರದೇಶ ಅಂತೂ ಇದ್ದೇ ಇರುತ್ತೆ. ಇದರ ಅವಶ್ಯಕತೆ ಆದರೂ ಏನು ಅಂತ? ಸರ್, ಇದರಲ್ಲಿ ಒಂದು ಅವಶ್ಯಕತೆ ಏನಕ್ಕೆ ಬರುತ್ತೆ ಅಂದರೆ, ಈಗ ಎಲ್ಲ ಕಡೆ ಭೂಮಿ ಎಲ್ಲ ಥರ ಒಂದೇ ಥರ ಇರೋದಿಲ್ಲ. ಈಗ ನಾವು ಕೇಳಿರ್ತೀವಿ ಎಲ್ಲ ಥರ ಮಣ್ಣು ಎಲ್ಲ ಗಿಡಗಳಿಗೂ ಸೂಕ್ತವಲ್ಲ ಅಂತ, ಜೊತೆಗೆ ಎಲ್ಲ ಥರ ಪ್ರದೇಶದಲ್ಲೂ ಎಲ್ಲ ಥರ ಗಿಡಗಳು ಬೆಳೆಯೋಕೆ ಆಗೋದಿಲ್ಲ ಅಂತ. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಈಗ ಮಣ್ಣಲ್ಲಿ ಯಾವ್ಯಾವ ಥರ ಪೋಷಕಾಂಶಗಳು ಇರುತ್ತೋ ಗಿಡಗಳಿಗೆ ಬೇಕಾಗಿರುವಂಥದ್ದು, ಅದು ಎಲ್ಲ ಥರ ಮಣ್ಣಲ್ಲೂ ಇರೋದಿಲ್ಲ. ಒಂದು ಕಡೆ ಕಪ್ಪು ಮಣ್ಣಿರುತ್ತೆ, ಒಂದು ಕಡೆ ಕೆಂಪು ಮಣ್ಣಿರುತ್ತೆ, ಒಂದು ಕಡೆ ಬರೀ ಮರಳಾಗಿರುತ್ತೆ, ಒಂದು ಕಡೆ ಬರೀ ಕಲ್ಲು ಮಣ್ಣೇ ಇರುತ್ತೆ. ಸೊ ಅದು ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳಿರ್ಬೋದು ಅಥವಾ ಒಂದು ಅದಕ್ಕೆ ಬೇರೆಗೆ ಬೇಕಾಗಿರುವಂಥ ಒಂದು ಎನ್ವಿರಾನ್ಮೆಂಟ್ ಇರ್ಬೋದು, ಇದೆಲ್ಲ ಯಾವುದು ಅದಕ್ಕೆ ಸೂಕ್ತ ವಾತಾವರಣ ಇರೋದಿಲ್ಲ. ಸೊ ಇದರಲ್ಲಿ ಹೇಗೆ ಅಂದರೆ, ಈಗ ನಾವು ಗಿಡಗಳಿಗೆ ಅರ್ಥ ಮಾಡಿಕೊಂಡು ಯಾವ ಗಿಡ ಯಾವುದು ಯಾವ ಸ್ಟೇಜಲ್ಲಿದೆ, ಲೈಕ್ ಎಷ್ಟು ಎತ್ತರದ್ದು, ಇನ್ನೂ ಚಿಕ್ಕದ್ದು ಅಥವಾ ದೊಡ್ಡದು, ಹೂವು ಬಿಡ್ತಾ ಇದೆಯಾ, ಕಾಯಿ ಬಿಡ್ತಾ ಇದೆಯಾ ಅದು. ಸೊ ಈ ಥರದನ್ನು ನೋಡಿಕೊಂಡು ನಾವು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ನಾವು ನೀರು ಮುಖಾಂತರ ಇದಕ್ಕೆ ಗಿಡಗಳಿಗೆ ಕೊಟ್ಟಾಗ ಗಿಡಗಳು ತುಂಬ ಚೆನ್ನಾಗೆ ಬರುತ್ತೆ. ಒಂದು ಇನ್ನೊಂದು, ಇದನ್ನು ಮಾಡಬೇಕಾದ್ರೆ ನಮಗೆ ಯಾವುದೇ ಥರದ ನಮಗೆ ಕಳೆ ಒಂಚೂರು ಬರೋದಿಲ್ಲ. ಈಗ ಜನಗಳು ಎಲ್ಲ ಹರ್ಬಿಸೈಡ್ದು ವೀಡಿಸೈಡ್ಸ್ ಇರ್ಬೋದು ಅವೆಲ್ಲ ಹಾಕಿ ಲೈಕ್ ಗಿಡಗಳನ್ನ ಕಳೆನಾಶಕಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಇದರಲ್ಲಿ ಯಾವುದೇ ತರಹದ ನಾವು ಮಣ್ಣನ್ನೇ ಯೂಸ್ ಮಾಡಲ್ಲ, ಭೂಮಿಯನ್ನು ಯೂಸ್ ಮಾಡೋದಿಲ್ಲ. ಇದರಲ್ಲಿ ಭೂಮಿ ಮೇಲೆ ಇಟ್ಟಿರ್ತೀವಿ, ಅದರಲ್ಲಿ ಒಂದು ಮಾಧ್ಯಮ ಲೈಕ್ ಒಂದು ಗ್ರೋ ಬ್ಯಾಗ್ ಅಂತ ಬರುತ್ತೆ ಅಥವಾ ಒಂದು ಗ್ರೋಯಿಂಗ್ ಟ್ರಫ್ ಅಂತ ಇರ್ಬೋದು. ಸೊ ಈ ತರ ಸಿಸ್ಟಮ್ಗಳಲ್ಲಿ ಒಂದು ಗಿಡಗಳನ್ನ ಬೆಳಿತೀವಿ ನಾವು, ಕೋಕೋಪೀಟು ಅಥವಾ ಆಧಾರ ಮನೆಗಳನ್ನ ಹಾಕಿರ್ತೀವಿ. ಹೌದು ಹೌದು. ಸೊ ಈ ತರ ಹಾಕಿ ಬೆಳೆದಾಗ ಅದು ಮಣ್ಣಿನ ಜೊತೆ ಅದು ಸೇರೋದಿಲ್ಲ ಅದು. ಸೊ ಮಣ್ಣಲ್ಲಿರುವಂತ ಏನಾದ್ರು ರೋಗಗಳಿರ್ಬೋದು, ಸೊ ಈ ತರದನ್ನೆಲ್ಲ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು, ತಡೆಗಟ್ಬೋದು ಇದನ್ನು, ಕಳೆಗಳನ್ನ ಇದೆಯಲ್ಲ. ಈ ಮಣ್ಣು ರಹಿತ ಕೃಷಿ ಅನ್ನೋದ್ರೆ ಒಂದಷ್ಟು ಮಾಹಿತಿಯನ್ನು ಒದಗಿಸಿದ್ರೆ, ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಹೇಗೆ ಮತ್ತೆ ನಿಮ್ಮ ಹಿನ್ನೆಲೆ ಏನು ಅದೊಂದಷ್ಟು ಹೇಳಿ. ಸರ್, ನಾನು ಆ್ಯಕ್ಚುಲಿ ಮಾಡಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೈಸೂರಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು. ಸೊ ಅದನ್ನು ಮಾಡಿ ನಾನು ಒಂದು ವರ್ಷ ನಾನು ತುಮಕೂರಲ್ಲಿ ಫ್ಯಾಬ್ರಿಕೇಶನ್ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡಿದ್ದೆ. ನಾನು ಸೊ ಅಲ್ಲಿ ನನಗೆ ಇಂಜಿನಿಯರಿಂಗ್ ಬಗ್ಗೆ ಕಂಪ್ಲೀಟ್ಲಿ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲ ಇತ್ತು. ಸೊ ಒಂದು ವರ್ಷ ಮಾಡಾದಮೇಲೆ ನಾನು ಲೈಕ್ ಅದು ಹೆಂಗೆ ಅಂದರೆ ಇದು ಯಾಕೋ ಇನ್ನೂ ನನಗೆ ಇನ್ನೂ ಏನೋ ಕಲಿಬೇಕು, ಇನ್ನೂ ಏನೋ ಮಾಡಬೇಕು, ಹೊಸದಾಗಿ ವಿನೂತನವಾಗಿ ನಾನೇ ಆದಂಥ ಸ್ವಂತವಾಗಿ ಏನೋ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಚಿಕ್ಕ ವಯಸ್ಸಿಂದನೂ. ಸೊ ನನಗೆ ಗಿಡಗಳು ತೋಟಗಳು ಲೈಕ್ ತುಂಬ ಆಸಕ್ತಿ ಇತ್ತು ನನಗೆ ಚಿಕ್ಕ ವಯಸ್ಸಿಂದನೂ, ಗಿಡಗಳು ಹಣ್ಣು ತರಕಾರಿ ಸೊ ಈ ಥರದ್ದೆಲ್ಲ. ಸೊ ಅದಕ್ಕೋಸ್ಕರ ನಾನು ಅಗ್ರಿಕಲ್ಚರು ಕೂಡ ಒಂದು ಫ್ಯೂಚರಿಸ್ಟಿಕ್ ಆಗಿರೋವಂಥದ್ದು ಲೈಕ್ ಭವಿಷ್ಯದ ಒಂದು ಇರಬಹುದು. ಅಗ್ರಿಕಲ್ಚರ್ ಒಂದೇ ಅಲ್ಲ, ಎನಿ ರಿನ್ಯೂವಬಲ್ ಎನರ್ಜಿ ಅಂತ ನಾವೇನು ಅಂತೀವಿ. ಸೊ ಈ ಥರದ್ದು ನವೀಕರಣ ಶಕ್ತಿ, ಹೌದು, ಈಗ ಸೋಲಾರ್ ಆಗಿರ್ಬೋದು ಅಥವಾ ಆಟೋಮೇಷನ್ಸ್ ಬ್ಯಾಟ್ರಿಯಿಂದ ಓಡೋ ಇರ್ಬೋದು, ಲೈಕ್ ಪ್ರತಿಯೊಂದು ಲೈಕ್ ಇದು ಮುಂದೆ ಲೈಕ್ ಫ್ಯೂಚರಿಸ್ಟಿಕ್ ಆಗಿರುವಂತದನ್ನ ಭವಿಷ್ಯಕ್ಕೆ ಆಧಾರವಾಗಿರ್ತಕ್ಕಂತ ನವೀಕರಣ ಇಂಧನಗಳು, ಹೌದು. ಸೊ ಈ ಥರದನ್ನ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಂಡು ನಾನು ಈ ಫೀಲ್ಡ್ಗೆ ಬಂದಿದ್ದು. ಅದಲ್ಲದೆ ಇನ್ನೊಂದು ಒಂದು ಮೇನ್ ಕಾರಣ ಏನಕ್ಕೆ ಅಂದರೆ ನಾನು ಅಗ್ರಿಕಲ್ಚರ್ಗೆ ಬಂದಿದ್ದು ವ್ಯವಸಾಯಕ್ಕೆ ಅಂದರೆ, ಈಗ ಎಷ್ಟೊಂದು ಜನ ರೈತರುಗಳಿರ್ಬೋದು, ಈಗ ನಮ್ಮ ತಾತ ಆಗಿರ್ಬೋದು, ನಮ್ಮ ಎಷ್ಟೊಂದು ಜನ ದೊಡ್ಡಪ್ಪ ಚಿಕ್ಕಪ್ಪದಿರು ಎಷ್ಟೊಂದು ಜನ ಈಗಲೂ ವ್ಯವಸಾಯ ಮಾಡ್ತಾರೆ. ಸೊ ಅವರ ಮಕ್ಕಳಿಗೆ ಅಥವಾ ಯಾರೇ ಒಬ್ಬ ರೈತ, ಈಗ ಒಂದು 15 ವರ್ಷದ ಮುಂಚೆ ಈಗ 10 ವರ್ಷದಿಂದ ನಾವೇನು ನೋಡ್ತಾ ಇದ್ದೀವಿ, ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ನಾವು ಪಟ್ಟಿರೋ ಕಷ್ಟನ ನಮ್ಮ ಮಕ್ಕಳು ಪಡಬಾರ್ದು ಅಂದ್ಬಿಟ್ಟು ಅವ್ರನ್ನೆಲ್ಲ ಸಿಟಿಗೆ ಕಳಿಸಿ ಯಾವುದೋ ಒಂದು ಗಾರ್ಮೆಂಟ್ಸ್ಗೋ ಅಥವಾ ಏನೋ ಫ್ಯಾಕ್ಟ್ರಿಗೋ ಏನಕ್ಕೋ ಒಂದು ಕಳಿಸ್ತಾರೆ. ಸೊ ಈ ಥರ ಕಳಿಸಿದಾಗ ಇನ್ನೊಂದು 15-20 ವರ್ಷ ಆದಮೇಲೆ ಸೊ ವ್ಯವಸಾಯ ಮಾಡೋದಕ್ಕೆ ಅಂತಲೇ ಯಾರೂ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾಕೆ ಇವಾಗ ಲೈಕ್ ಈಗಿನ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಒಂದು ಹೊಸದಾಗಿರುವಂಥ ಇನೋವೇಷನ್ಸ್ ಇರ್ಬೋದು, ಸೊ ಇದನ್ನು ಒಂದು ಇಂಜಿನಿಯರಿಂಗ್ದು ಮತ್ತು ವ್ಯವಸಾಯ ಲೈಕ್ ಅಗ್ರಿಕಲ್ಚರ್ನ ಎರಡೂ ಮಿಕ್ಸ್ ಮಾಡಿ ಒಂದು ಹೊಸದಾಗಿ ಲೈಕ್ ಒಂದು ಪ್ರಾಪರ್ ಲೈಕ್ ಒಂದು ಎಫಿಷಿಯೆಂಟಾಗಿ ಒಂದು ಸಿಸ್ಟಮ್ನ ಮಾಡೋಣ ಬೆಳೆಯೋಣ ಅನ್ನೋದಕ್ಕೋಸ್ಕರ ಈ ಫೀಲ್ಡ್ನ ಸೆಲೆಕ್ಟ್ ಮಾಡಿದೆ. ಯಾವಾಗ ಪ್ರಾರಂಭ ಮಾಡಿದರೆ? ಸೊ ನಾನು 2018 4 ವರ್ಷ ಆಯಿತು. ಹೇಗೆ ಯಾವ ರೀತಿ ಪ್ರಾರಂಭ ಮಾಡಿದರೆ ಕಲ್ತಿದ್ದೆಲ್ಲ ಇದನ್ನು ನೀವು? ಸರ್, ನನಗೆ ಫಸ್ಟು ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ ತುಂಬ ಇಂಟ್ರೆಸ್ಟ್ ಇತ್ತು. ಯಾವುದು ಮೂಲ ಯಾವುದು ನಿಮ್ಮದು ಗ್ರಾಮ ಊರು? ನಮ್ಮದು ಮಧುಗಿರಿ ಅಂತ, ತುಮಕೂರು ಮಧುಗಿರಿ ಹತ್ರ. ಸೊ ಅಲ್ಲೆಲ್ಲ ಇತ್ತು ತೋಟ ಎಲ್ಲ. ಸೊ ಅದಲ್ಲದೆ ಮೈಸೂರಲ್ಲೂ ಕೂಡ ಮನೆಯಲ್ಲೂ ಕೂಡ ಎಲ್ಲ ಚಿಕ್ಕ ವಯಸ್ಸಿಂದನು ಗಿಡಗಳು ತರಕಾರಿಗಳು ಎಲ್ಲ ಬೆಳೆದು ಒಂದು ಹವ್ಯಾಸ ಥರ ಇತ್ತು ನನಗೆ. ಸೊ ಅದೇ ಥರನೇ ನಾನು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಈ ಥರ ಹೈಡ್ರೋಫೋನಿಕ್ಸ್ ಬಗ್ಗೆ, ಸಾಯ್ಲೆಸ್ ಫಾರ್ಮಿಂಗ್ ಅಂತ. ಸೊ ವರ್ಕ್ಶಾಪ್ ಅಟೆಂಡ್ ಮಾಡಿ ಹಾಗೆ ಅದ್ರ ತಕ್ಕಂತೆ ಲೈಕ್ ನಂಗೊಂದು ಈ ಥರ ಒಂದು ಇಂಟರ್ನ್ಶಿಪ್ ಥರ ಒಂದು ನಂಗೊಂದು ಆಪರ್ಚುನಿಟಿ ಸಿಕ್ತು ನನಗೆ ನೆಲಮಂಗಲದಲ್ಲಿ. ಸೊ ಆ ಥರ ಒಂದು ವರ್ಷ ಮಾಡಿದ್ವಿ ಅಲ್ಲಿ. ನಾವು ದಪ್ಪ ಮೆಣಸಿನ್ಕಾಯಿ ಬೆಳೆದಿದ್ವಿ ಇದು ಹೈಡ್ರೋಫೋನಿಕ್ಸ್ ಅಲ್ಲೇ ಇದು ಕೋಕೋ ಪೀಟ್ ಅಲ್ಲಿ ಗ್ರೋ ಬ್ಯಾಕ್ ಕಲ್ಟಿವೇಶನ್ ಅಂತ ಏನಂತೀವಿ. ಸೊ ಆ ಥರದ್ರಲ್ಲಿ ಕೋಕೋ ಪೀಟ್ ಅಂದ್ರೆ ತೆಂಗಿನ ಒಟ್ಟು. ಸೊ ಅದರಲ್ಲಿ ಬೆಳೆದಿದ್ವಿ ನಾವು ಒಂದು ವರ್ಷ. ಸೊ ಅಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೋದು, ಪ್ರತಿಯೊಂದು ಏನೇನು ಮಾಡಬಾರ್ದು, ಏನು ಮಾಡಬೇಕು, ಎಲ್ಲ ಥರ ತಪ್ಪು ಸರಿಗಳನ್ನ ನಾವು ಅಲ್ಲಿ ನೋಡಿ ಕಲ್ತ್ಕೊಂಡ್ವಿ. ಸೊ ಅದಾದಮೇಲೆ ಸ್ವಂತವಾಗಿ ಮಾಡಬೇಕು ಅನ್ನೋದೊಂದು ಇದಿತ್ತು ನಮಗೆ. ಸೊ ಆ ಟೈಮಲ್ಲಿ ನನಗೆ ಯಾರೋ ಹೇಳಿದ್ರು ಲೈಕ್ ನಮ್ಮ ಪರಿಚಯಸ್ತಿದ್ರು ವಿದೇಶದಲ್ಲಿ ದುಬೈಯಲ್ಲಿ. ಸೊ ಅವರಲ್ಲಿ ಹೇಳಿದ್ರು ಲೈಕ್ ಅಲ್ಲಿ ಮರಳುಗಾಡಲ್ಲಿ ತುಂಬ ಬೇಸಿಗೆ ಇದ್ರೆ ತುಂಬ ಹೈ ಟೆಂಪ್ರೇಚರಲ್ಲಿ, ಸೊ ಇಲ್ಲಿ ಅಗ್ರಿಕಲ್ಚರ್ಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ದುಬೈನಲ್ಲಿ. ಸೊ ಯಾಕೆಂದರೆ ಈಗ ಎಷ್ಟೊಂದು ಜನ ಇಲ್ಲಿ ನಮ್ಮ ದೇಶದಲ್ಲಿ ಬೆಳೆದು ಇಲ್ಲಿಂದ ಹೋಗಿ ಅಲ್ಲಿಗೆ ಕಳಿಸ್ತಿದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಉದ್ದೇಶ ಏನಿತ್ತು ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಕಳಿಸೋ ಟ್ರಾನ್ಸ್ಪೋರ್ಟೇಷನ್ ಬದಲು ಯಾಕೆ ಹೋಗಿ ಅಲ್ಲೇ ಹೋಗಿ ಬೆಳಿಬಾರ್ದು ಅಂತ, ಅಲ್ಲಿ ಬೆಳೆದು ಅಲ್ಲೇ ಫ್ರೆಶಾಗಿ ಕೊಡ್ಬೋದು ಅಂತ. ಸೊ ಈ ಒಂದು ಉದ್ದೇಶದಿಂದ ಅಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಸೊ ಅಲ್ಲಿ ಹೋಗಿದ್ದೆ ನಾನು. ಹೌದಾ, ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ? ಸರ್, ಅಲ್ಲಿ ನಾನು 3.5 ವರ್ಷ ಕೆಲಸ ಮಾಡಿದೆ. ಸೊ ಅದು ಕಂಪ್ಲೀಟ್ಲಿ ಒಂದು ಅಡ್ವಾನ್ಸ್ ಕೈಂಡ್ ಆಫ್ ಟೆಕ್ನಾಲಜಿಲಿ ಇತ್ತು, ಅದು ಕಂಪ್ಲೀಟ್ಲಿ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆಯುವಂಥದ್ದು. ಹೊರಗಡೆ ಅಂದ್ರೆ ಈಗ ಈ ಪಾಲಿ ಹೌಸ್ ಎಲ್ಲ ಮಾಡ್ಕೊಳ್ತಾರೆ, ಅದು ಪಾಲಿ ಹೌಸ್ ಅಂತಲ್ಲ. ಅದನ್ನ ಹೆಂಗೆ ಮಾಡಿದ್ವಿ ಅಂದ್ರೆ ನಾವು 1 ಎಕರೆದು ಅದನ್ನ ಇಂಡಸ್ಟ್ರಿಯಲ್ ವೇರ್ ಹೌಸ್ ನ ನಾವು ಅದನ್ನ ಕಂಪ್ಲೀಟ್ಲಿ ಗ್ರೀನ್ ಹೌಸ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ಅಲ್ಲಿ ಬಿಸಿಲು ಅಷ್ಟು ಬೇಕಾಗಿರಲಿಲ್ಲ ನಮಗೆ. ಸೊ ಅದೆಲ್ಲ ಹೆಂಗೆ ಅಂದರೆ ಪ್ರತಿಯೊಂದು ಕೂಡ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಗ್ರಿಕಲ್ಚರ್ ಅಂತಲೇ ಅಂತೀವಿ ಇದನ್ನು. ಅದರಲ್ಲಿ ಟೆಂಪ್ರೇಚರ್ ಆಗಿರ್ಬೋದು, ಹ್ಯುಮಿಡಿಟಿ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಗಿಡಗಳಿಗೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಕೂಡ ನಾವು ಒಂದು ಕಂಟ್ರೋಲ್ಡ್ ಮಾಧ್ಯಮದಲ್ಲಿ ಬೆಳೆಯೋದಾಗ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ಇದರಲ್ಲಿ ಮಾಡಿದ್ವಿ. ಜೊತೆಗೆ ಅದು ಮೇನ್ ಬಂದ್ಬಿಟ್ಟು ನಮ್ಮದು ವರ್ಟಿಕಲ್ ಫಾರ್ಮಿಂಗ್ ಅಂತ. ಸೊ ಅದರಲ್ಲಿ ಹೇಗೆ ಅಂದರೆ ನಾವು ಒಂದು 20 ಎಕರೆಯಲ್ಲಿ ಬೆಳೆಯೋದನ್ನ ಬರೀ 1/2 ಎಕರೆಯಲ್ಲಿ ಜಾಗದಲ್ಲಿ ಬೆಳೀತಾ ಇದ್ವಿ ನಾವು. ಸೊ ಆ ಥರದಲ್ಲಿ ನಾವು ಒಂದು ಬೆಳೆದು ಚೆನ್ನಾಗಿ ಸಕ್ಸಸ್ ಆಗಿದ್ವಿ ಅಲ್ಲಿ ದುಬೈ. ಅಂದರೆ ಅಲ್ಲಿ ಒಂದು ಬೇರೆ ಖಾಸಗಿ ಕಂಪನಿಯವರು, ಹೌದು, ಅಲ್ಲಿ ನೀವು ಮಾರ್ಗದರ್ಶಕರಾಗಿ, ಹೌದು ಮಾಡಿ. ಅಂದರೆ ಯಶಸ್ಸು ಕೊಡ್ತಾ ಇದು ನೀವು ಹೇಳಿದ್ದ ಒಂದು ಕೃಷಿ, ಮಣ್ಣೆ ಇಲ್ಲದೆ ಮಾಡುವಂಥ ಕೃಷಿ, ಮಣ್ಣಿನ ಕೃಷಿಯ ಜೊತೆಗೆ ಸಮವಾಗಿ ನಾವು ತುಲನೆ ಮಾಡ್ಬೋದಾ? ಸರ್, ಹೌದು ಮಾಡ್ಬೋದಾ? ಹೌದು ಸರ್, ಆಕ್ಚುಲಿ ಮಣ್ಣಿಗಿಂತ ಬೆಳೆದಕ್ಕಿಂತನೂ ಕೆಲವೊಂದೊಂದು ಪದಾರ್ಥಗಳು ತುಂಬ ಚೆನ್ನಾಗಿ ಬರುತ್ತೆ. ಈಗ ಕೆಲವೊಬ್ಬರು ಮಣ್ಣಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳೆಯುವಂಥವ್ರು ಇದ್ದಾರೆ ನಮ್ಮ ದೇಶದಲ್ಲಿ ಇರುವಂಥ ಪ್ರಪಂಚದಲ್ಲಿ, ಮಣ್ಣಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳೆಯುವಂಥವ್ರು ಇದ್ದಾರೆ. ಬೆಳೆಯೋದಕ್ಕೆ ಮೇಯ್ನ್ ಬೇಕಾಗಿರೋದು ಬರೀ ಮಣ್ಣು ಒಂದೇ ಅಲ್ಲ, ಅದಕ್ಕೆ ಬೇಕಾಗಿರುವಂಥ ವಾತಾವರಣಗಳು ಇರುತ್ತೆ ನಮಗೆ, ವಾತಾವರಣ ಮತ್ತೆ ಪೋಷಕಾಂಶಗಳು. ಸೊ ಎರಡು ಕೂಡ ಇರುತ್ತೆ, ಎರಡು ಕೂಡ ಮುಖ್ಯವಾಗಿ ಇರುತ್ತೆ. ಸೊ ಈಗ ನಾವು ಹೈಡ್ರೋಫೋನಿಕ್ಸ್ ಅಥವಾ ಮಣ್ಣು ರಹಿತದಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನಾವು ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ನಾವು ತಲುಪಿಸ್ಬೋದು, ಬಟ್ ಆ ಬೆಳೆಯುವಂತ ವಾತಾವರಣ ಆಗಿರ್ಬೋದು. ಸೊ ಅದಕ್ಕೆ ನಾವು ಬೇರೆ ತರಹದ ಕಂಟ್ರೋಲಿಂಗ್ ನ ಮಾಡ್ಬೇಕಾಗುತ್ತೆ. ಈಗ ಪಾಲಿಹೌಸ್ ಇರ್ಬೋದು ಅಥವಾ ಒಂದು ಗ್ರೋ ರೂಮ್ ಅಂತ ಏನಂತೀವಿ, ಸೊ ಆ ತರದನ್ನ ನಾವು ಫುಲ್ಫಿಲ್ ಮಾಡಿದಾಗ ಗಿಡಗಳು ತುಂಬ ಚೆನ್ನಾಗೇ ಬರುತ್ತೆ. ಅದು ಬಿಟ್ಟರೆ ಇಲ್ಲ ಅಂದರೆ ವಾತಾವರಣಕ್ಕೆ ತಕ್ಕಂತೆ ಯಾವ ಸೀಸನಲ್ ಕ್ರಾಪ್ ಅಂತ ಇರುತ್ತಲ್ಲ, ಸೊ ಆ ಸೀಸನಲ್ ಕ್ರಾಪಲ್ಲಿದ್ದಾಗ ಆ ಗಿಡಗಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆವಾಗ ನಾವು ಈ ಪೋಷಕಾಂಶಗಳನ್ನ ನ್ಯೂಟ್ರಿಯೆಂಟ್ಸ್ನ ಕೊಟ್ಟಾಗ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವುದೇ ಥರದ ಗಿಡಗಳಲ್ಲಿ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆಗಿರ್ಬೋದು ಅಥವಾ ಒಂದು ಸಮತೋಲನವಾಗಿ ಗಿಡಗಳು ಬೆಳೆಯುವಂಥದ್ದಾಗಿರ್ಬೋದು, ಸೊ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ ಥರದ್ದು. ಸೊ ಅಲ್ಲಿ ಗಿಡಗಳ ಮೇಯ್ನ್ ಎಫಿಷಿಯನ್ಸಿ ಏನಿರುತ್ತೆ, 100% ಸಾಮರ್ಥ್ಯ, ಆ ಸಾಮರ್ಥ್ಯ ಏನಿರುತ್ತೆ ಗಿಡಗಳದ್ದು, ಸೊ ಅದನ್ನು ಕಂಪ್ಲೀಟ್ ಆಗಿ ನಾವು ಇದರಲ್ಲಿ ಉಪಯೋಗಿಸ್ಕೋಬೋದು. ಸೊ ಆ ಥರ ಈಗ ಜನರಲ್ಲಿ ಹೊರಗಡೆ ಮಣ್ಣಲ್ಲಿ ಬೆಳೆಯೋದು ಗಿಡಗಳು ಅದು ಆಯಸ್ಸು ಮುಗಿದೋಗುತ್ತೆ ಅಂತ ನಮಗೆ ಗೊತ್ತೇ, ಅದು ಏನೋ ರೋಗ ಬಂದ ಹೋಗಿರುತ್ತೋ ಅಥವಾ ಇನ್ನೊಂದೇನೋ ಬಿಸಿಲಿಗೋ ಅಥವಾ ಗಾಳಿಗೋ ನೀರು ಕಡಿಮೆ ಆಗೋ ಅಥವಾ ನೀರು ಜಾಸ್ತಿ ಆಗೋ ಗೊಬ್ಬರ ಜಾಸ್ತಿ ಆಗೋ ಗೊಬ್ಬರ ಕಡಿಮೆ ಆಗೋ, ಸೊ ಈ ಥರದಿಂದ ಒಂದು ಗಿಡಗಳು ಸತ್ತೋಗೋ ಹಾಗಿರುತ್ತೆ ಆ ಥರ ಟೈಮಲ್ಲಿ. ಸೊ ಇದರಲ್ಲಿ ಹೇಗಂದರೆ ನಾವು ಇದನ್ನು ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಡಗಳು. ಸೊ ಅದಕ್ಕೆ ತಕ್ಕಂತೆ ಲೈಕ್ ಅದು ಸಾಮರ್ಥ್ಯ ಒಳ್ಳೆ ಎಷ್ಟು ಇರುತ್ತೋ ಮ್ಯಾಕ್ಸಿಮಮ್ ಅಷ್ಟು ಕೂಡ ನಮಗೆ ಇದು ಕೊಡುತ್ತೆ ಈಲ್ಡ್. ಈಗ ಯಾವೆಲ್ಲ ಸಸ್ಯಗಳನ್ನು ಈ ಒಂದು ವಿಧಾನದಲ್ಲಿ ನಾವು ಬೇಸಾಯ ಮಾಡಬಹುದು ಸರ್? ಇದರಲ್ಲಿ ಮಣ್ಣುರಹಿತ ಕೃಷಿಯಲ್ಲಿ ನಾವು ಜನರಲ್ಲಿ ಈಗ ಒಂದು ವರ್ಷದ ಬೆಳೆ ತನಕ ಏನಿರುತ್ತೋ ಅದನ್ನು ಬೆಳಿಬೋದು, ಆರಾಮಾಗಿ ಬೆಳಿಬೋದು. ಈಗ ಒಂದು ವರ್ಷ ಮೇಲ್ಪಟ್ಟು ಲೈಕ್ ಈಗ ಅಂದರೆ ಬೇರು ಉಳ್ಳ ಲೈಕ್ ಜಾಸ್ತಿ ಈಗ ಮರಗಳ ಸೂಕ್ತವಲ್ಲ ಇದರಲ್ಲಿ, ಬೆಳಿಬೋದು ಬಟ್ ಏನಂದರೆ ಅದನ್ನು ಒಂದು ಕಮರ್ಷಿಯಲ್ ಆಗಿ ಅಥವಾ ಒಂದು ಆದಾಯಕವಾಗಿ ಬೆಳೆಯೋದು ಕಷ್ಟ ಆಗುತ್ತೆ. ಬಟ್ ರಿಸರ್ಚ್ ಪರ್ಪಸ್ ಆಗಿ ಅಥವಾ ಏನೋ ಒಂದು ಬೆಳಿ ತರ ಕಟಾವು ಮಾಡಿ ಮರಗಳನ್ನ ಬೆಳಿಬಹುದು, ಆ ತರ ಬೆಳಿಬಹುದು ಅಷ್ಟೇ. ಸೊ ಅದು ಬಿಟ್ಟರೆ ಒಂದು ಆದಾಯಕ್ಕೆ ಬೆಳಿಬೇಕು ಅಥವಾ ಒಂದು ತರಕಾರಿ ಚೆನ್ನಾಗಿ ಬರಬೇಕು ಅಂತ ಆದ್ರೆ ಒಂದು ವರ್ಷದ ಬೆಳೆ ಒಳಗು ಏನಿರುತ್ತೋ ಸೊ ಇದನ್ನ ಬೆಳ್ಕೊಂಡು ಹೋಗ್ಬೋದು. ಈಗ ನೀವು ಹೇಳಿದ್ರೆ 20 ಎಕರೆಯಲ್ಲಿ ಬೆಳೆಯುವಂತದನ್ನ 1/2 ಎಕರೆಯಲ್ಲಿ ಬೆಳಿಬಹುದು ಅಂತ. ಈಗ 1 ಎಕರೆಯ ಪ್ರದೇಶ ವಿಸ್ತೀರ್ಣದ ಬೆಳೆಯನ್ನ ನಮ್ಮ ಮನೆಯ ತಾರಸಿ ಮೇಲೆ ನಾ ಈ ಒಂದು ನೀವು ಹೇಳ್ತಕ್ಕಂತಹ ಎಲ್ಲಾ ಪರಿಕರಗಳನ್ನ ಅಳವಡಿಸಿಕೊಂಡು ಕಚ್ಚಾ ವಸ್ತುಗಳನ್ನ ಬಳಸಿ ನಮ್ಮ ಮನೆಯ ತಾರಸಿ ಮೇಲೆ 1 ಎಕರೆ ವಿಸ್ತೀರ್ಣದ ತರಕಾರಿಗಳನ್ನಾಗ್ಬೋದು ಅಥವಾ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಸಾಧ್ಯತೆ ಇದೆಯಾ ಸರ್? ಸಾಧ್ಯತೆ ಇದೆ, ಬಟ್ ಏನಂದ್ರೆ ಅದಕ್ಕೆ ತಕ್ಕಂತ ನಾವು ಒಂದು ಸಿಸ್ಟಮ್ಸ್ಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ನಮಗೆ. ಸೊ ನಮಗೆ ಈಗ ವರ್ಟಿಕಲ್ ಫಾರ್ಮಿಂಗ್ ಅಂದಾಗ ಏನಾಗುತ್ತೆ, ಈಗ ಮನೆ ಮೇಲೆ ಅಥವಾ ಎಲ್ಲಾದರೂ ಫಸ್ಟ್ ನೋಡ್ಕೋಬೇಕಾಗಿರೋದು ನಾವು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಿಸಿಲು ಬೀಳ್ತಾ ಇದೆ ಅಂತ. ಗಿಡಗಳಿಗೆ ಮೇಯ್ನ್ ಬೇಕಾಗಿರೋದು ಲೈಟು, ಲೈಟು. ಸೊ ಸೂರ್ಯನ ಇದಿಲ್ಲ, ಕಿರಣಗಳಿಲ್ಲ ಅಂದರೆ ಗಿಡಗಳು ಚೆನ್ನಾಗಿ ಬೆಳೆಯೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ವರ್ಟಿಕಲ್ ಫಾರ್ಮಿಂಗ್ ಅಂತ ಏನು ಬರುತ್ತಲ್ವ, ಸೊ ಇದರಲ್ಲಿ ನಮಗೆ ಮೇಯ್ನ್ ನೋಡಬೇಕಾಗಿರೋದು ಎಷ್ಟು ಪ್ರಮಾಣದಲ್ಲಿ ಯಾವ ಕಡೆಯಿಂದ ಬಿಸಿಲು ಬೀಳ್ತಾ ಇದೆ, ಯಾಕಡೆ ನೆರಳು ಬೀಳ್ತಾ ಇದೆ ಅಂತ. ಸೊ ನೆರಳು ಬೀಳ್ತಾ ಇರೋ ಕಡೆ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸೊ ಅದು ವ್ಯತ್ಯಾಸ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಜಾಗದಲ್ಲಿ ಈಗ ಅದಕ್ಕೆ ಆದಂಥ ಗ್ರೋಯಿಂಗ್ ಸಿಸ್ಟಮ್ಸ್ ಅಂತೀವಿ ನಾವು, ವರ್ಟಿಕಲ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತ ಅಂತೀವಿ ಅಥವಾ ಗ್ರೋ ಟವರ್ಸ್ ಅಂತ ಅಂತೀವಿ. ಸೊ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಅದನ್ನು ಬೆಳಿಬೋದು, ಎಷ್ಟು ಹತ್ರ ಬೇಕೋ ಅಷ್ಟು ಹತ್ರ ನಾವು ಮಾಡ್ಕೋಬೇಕು. ಸುಮ್ಮನೆ ನಮ್ಮ ಮನೆ ಮುಂದೆ ಮೇಲೆ ತಾರಸಿ ಜಾಗ ಇದೆ ಬಿಡಪ್ಪ ಬೆಳೆದು ಬಿಡೋಣ ಅನ್ನೋ ಹಾಗಿಲ್ಲ, ಅದು ಸೂಕ್ತವಾಗಿರಬೇಕು. ಹಾಂ ಹೌದು ಹೌದು. ಈಗ ಎಷ್ಟೊಂದು ಜನ ಅಂತಾರೆ ನಮ್ಮ ಹತ್ರ ಒಂದು 4x5 ಅಡಿ ಜಾಗ ಇದೆ ಅಂತ ಬಾಲ್ಕನಿಲಿ ಅಂತ. ಬಾಲ್ಕನಿಲಿ ಗಿಡ ಜಾಗ ಇರುತ್ತೆ, ಅವ್ರ ತಾರಸಿ ಮೇಲೆ ಜಾಗ ಇರುತ್ತೆ ಅಥವಾ ಮನೆ ಮುಂದೆ ಗಡನೋ ಮನೆ ಹಿಂದೆ ಗಡನೋ ಎಲ್ಲೋ ಜಾಗ ಇರುತ್ತೆ, ಬಟ್ ಅಲ್ಲಿ ಸೂಕ್ತ ಬಿಸಿಲು ಬೀಳಬೇಕು ಮೇಯ್ನ್. ಬಿಸಿಲು ಬಿದ್ದಾಗ ಗಿಡಗಳು ತುಂಬ ಚೆನ್ನಾಗೇ ಬರುತ್ತೆ. ಎಷ್ಟೊಂದು ಜನ ನೋಡ್ತಾರೆ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ, ಬಟ್ ಮನೇಲಿ ತಗೊಂಡಾಗ ಹಾಕಿದ್ರೆ ಬರೋದಿಲ್ಲ. ಅಲ್ಲ, ಬಿಸಿಲು ಬಿದ್ದಾಗ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ. ಹೌದು ಹೌದು. ಅವು ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ಳೋಕೆ ಅನುಕೂಲ. ಹೌದು ಹೌದು. ಇದು ಬಹಳ ಮೂಲಭೂತವಾಗಿರ್ತಕ್ಕಂತಹ ಪ್ರಶ್ನೆ. ಹೌದು ಹೌದು. ಬಿಸಿಲೆ ಬೀಳಿಲ್ಲ ಅಂದ್ರೆ ಅವು ಆಹಾರ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಹೌದು. ಹಾಗಾಗಿ ಅವು ಉತ್ತಮವಾಗಿ ಬೆಳವಣಿಗೆ ಹೊಂದಲ್ಲ. ಹೌದು. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ಸಮಸ್ಯೆ ನಮ್ಮ ಭಾರತದಲ್ಲಂತೂ ಹೆಚ್ಚು ಇಲ್ಲ. ಅಂದರೆ ನೆಲದ ಸಮಸ್ಯೆ, ಮಣ್ಣಿನ ಸಮಸ್ಯೆ ಅಷ್ಟಾಗಿ ಕಾಡಲ್ಲ. ಇದು ಯಾರಿಗೆ ಬೇಕು ಸುಮ್ಮನೆ ಯಾಕೆ ಬೇಕು ಈ ಒಂದು ಸಾಹಸಕ್ಕೆ ಕೈ ಹಾಕೋದು, ಈ ಪ್ರಯೋಗನೇ ಬೇಡ ಅಂಥೇಳಿ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಏನು ನಾವು ಹೇಳ್ತಾ ಇದ್ದೀವಿ, ಈ ಒಂದು ಮಣ್ಣುರಹಿತ ಮತ್ತು ಹೈಡ್ರೋಪೋನಿಕ್ಸ್ ಅಂತಹ ಒಂದು ಪದ್ಧತಿ, ಈ ಪದ್ಧತಿ ನಗರ ಪ್ರದೇಶಗಳಿಗೆ ಹೆಚ್ಚು ಸೂಕ್ತ ಅಂತ ಅನ್ನಿಸ್ತಾ ಇದೆ. ಮೈಸೂರಿನಲ್ಲಿ ಹೇಗಿದೆ ಜನರ ಒಂದು ಪ್ರತಿಕ್ರಿಯೆ? ಸರ್, ನೀವು ಹೇಳಿದಾಗೆ ಅದು ಖಂಡಿತ ನಿಜ, ಇದು ನಗರಗಳಲ್ಲಿ ಸೂಕ್ತವಾಗಿರುವಂಥದ್ದು. ಸೊ ನಗರಗಳಲ್ಲಿ ಯಾಕೆ ಅಂದರೆ ಫಸ್ಟು ಇದು ಜಾಗ ಒಂದು ಕಡಿಮೆ ಇರುತ್ತೆ ನಗರ ಸಿಟಿ ಒಳಗಡೆ. ಒಂದು ಈಗ ರೈತರು ಎಲ್ಲೋ ದೂರದಲ್ಲಿ ಸಿಟಿಯಿಂದ ಹೊರಗಡೆ ಅಲ್ಲಿ ಬೆಳೆದು ಒಂದು 10 ಕಿಲೋಮೀಟ್ರು 15 ಕಿಲೋಮೀಟ್ರು ಎಲ್ಲೋ ಕೆಲವೊಂದು ಕಡೆ 100 ಕಿಲೋಮೀಟ್ರಲ್ಲಿ ದೂರದಿಂದ ಬೆಳೆದು ಅದನ್ನು ತೊಗೊಂಡು ಬಂದು ಮಂಡಿಗೆ ಹಾಕಿ, ಸೊ ನೆಕ್ಸ್ಟ್ ಅದನ್ನು ಗ್ರಾಹಕರ ಏನು ಕಸ್ಟಮರ್ ತಿನ್ನೋ ಒಂದು ಸ್ಥಳಕ್ಕೆ ಬರೋ ಟೈಮಲ್ಲಿ ಅದು ಪ್ಯಾಕೇಜಿಂಗಲ್ಲಿ ಇಲ್ಲದೆ ಅಥವಾ ಒಂದು ಹಾಳಾಗೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಅದನ್ನು. ಸೊ ಇದರಲ್ಲಿ ಏನಂದರೆ ನಗರಗಳಲ್ಲಿ ಬೆಳೆದಾಗ ಅದನ್ನು ಫ್ರೆಶ್ಶಾಗಿ ಬಂದು ಅಲ್ಲೇ ಕೊಂಡ್ಕೊಂಡು ಅಲ್ಲೇ ತಿನ್ಬೋದು, ಒಂದು ಈಸಿಯಾಗಿ ಸಿಗುತ್ತೆ. ಮನೆಯಲ್ಲೇ ನಾವೇ ಬೆಳ್ಕೊಂಡು ತಿನ್ಬೋದು, ನಾವೇ ಬೆಳ್ಕೊಂಡು ತಿನ್ಬೋದು. ನಗರಗಳಲ್ಲಿ ಕಾಲೋನಿಗಳಲ್ಲಿ ಅಥವಾ ಈ ಥರದಲ್ಲಿ ಹಾಕ್ಕೊಂಡು ಬೆಳ್ಕೊಂಡು ತಿನ್ಬೋದು, ಒಂದು ಫ್ರೆಶ್ಶಾಗಿ ಸಿಗುತ್ತೆ. ಒಂದು ಇನ್ನು ಒಂದು ಅಡ್ವಾಂಟೇಜ್ ಏನಂದರೆ ಈಗ ನಾವು ಮಣ್ಣಲ್ಲಿ ಹಾಕ್ತೀವಿ ಅಂದ್ಕೊಳ್ಳಿ, ಎಕ್ಸಾಂಪಲ್ ಈಗ ಮಣ್ಣಲ್ಲಿ ಹಾಕಿದಾಗ ಹೊರಗಡೆ ಹಾಕಿದಾಗ ಅದನ್ನು ಮತ್ತೆ ಭೂಮಿನ ಉಳಬೇಕು ಅಂತ ಇರುತ್ತೆ, ಟ್ರ್ಯಾಕ್ಟರ್ ಉಳಿಸ್ಬೇಕು, ಕಳೆ ಕೀಳಬೇಕು, ಮತ್ತೆ ಈ ಥರ ಎಲ್ಲ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಹೆಂಗೆ ಅಂದರೆ ಕ್ರಾಪ್ ರೊಟೇಷನ್ ಅಂತ ಏನು ಇರುತ್ತಲ್ವಾ ಹೊರಗಡೆ ಮಣ್ಣಲ್ಲಿ ಮಾಡಬೇಕಾದ್ರೆ ಬೆಳೆ ಬದಲಾವಣೆ. ಸೊ ಅದನ್ನು ಇದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು ಇದರಲ್ಲಿ, ಹೈಡ್ರೋಫೋನಿಕ್ಸ್ ಅನ್ನೋದ್ರಲ್ಲಿ. ಸೊ ಇದರಲ್ಲಿ ನಮಗೆ ವರ್ಷ ಪೂರ್ತಿ ಒಂದೇ ಥರ ಬೆಳೆ ಬೇಕು ಅಂದರೆ ಸೊ ಆರಾಮಾಗಿ ನಾವು ಇದರಲ್ಲಿ ಬೆಳ್ಕೋಬೋದು. ಈಗ ಸೊಪ್ಪುಗಳು, ನೀವು ಈ ಕಚ್ಚಾ ಪದಾರ್ಥ ಏನಿರ್ತದೆ ಅದು ಮಣ್ಣಿನ ಬದಲಾಗಿ ಬಳಸುವಂತಹ ಈ ತೆಂಗಿನ ನಾರಿನ ವೇಸ್ಟ್ ಇರ್ಬೋದು, ಬೇರೆ ಬೇರೆ ವೇಸ್ಟ್ ಪದಾರ್ಥಗಳು ಅಂತ ಹೇಳ್ತೀವಿ, ಅನುಪಯುಕ್ತ ವಸ್ತುಗಳು, ಇವುಗಳನ್ನು ನಾವು ನಿರಂತರವಾಗಿ ಒಂದೇ ಬೆಳೆಗೆ ಬಳಸ್ಕೊಂಡು ಹೋಗ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ. ಸರ್, ಇದು ಒಂದು ವರ್ಷದ ತನಕ ನಾವು ಬೆಳೆಯಬಹುದು. ಒಂದು ವರ್ಷ ಆದಮೇಲೆ ಅದನ್ನು ನೋಡಬೇಕು ನಾವು ಯಾವ ಥರ ಯಾವ ಪರಿಸ್ಥಿತಿಲಿ ಇದೆ ಅಂತ. ಈಗ ಈಗ ನಾವು ತೆಂಗಿನ ಹೊಟ್ಟೆಲ್ಲಿ ಈಗ ಟೊಮೆಟೊ ಅಥವಾ ಒಂದು ದಪ್ಪ ಮೆಣಸಿನ್ಕಾಯಿ ಇರ್ಬೋದು ಅಥವಾ ಒಂದು ಮೆಣಸಿನ್ಕಾಯಿ ಇರ್ಬೋದು, ಒಂದು ಕುಕ್ಕುಂಬರ್ ಸೌತೆಕಾಯಿ ಇರ್ಬೋದು, ಈ ಥರ ಬೆಳೆಗಳನ್ನ ಮಿನಿಮಮ್ ಅಂದರೆ ಒಂದು 6 ತಿಂಗಳು ಒಂದು ವರ್ಷದ ತನಕನೂ ನಾವು ಇಟ್ಕೋಬೋದು. ಸೊ ಈ ಥರ ಬೆಳೆದಾಗ ನಾವು ಅದನ್ನು ಬದಲಾಯಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಒಂದು ವರ್ಷದ ತನಕನೂ ನಾವು ಅದರಲ್ಲಿ ಬೆಳೀತಾ ಇರ್ತೀವಿ. ಈಗ ನಾವು ಸೊಪ್ಪು ಅಥವಾ ಬೇರೆ ಇನ್ನೊಂದೇನೋ ಬೆಳಿತೀವಿ, ಆ ಸೊಪ್ಪನ್ನು ಬೆಳೆದಾಗ ನಾವು ಒಂದ್ಸತಿ ಕಿತ್ತದಾಗ ಬೇರೆ ಅದರೊಳಗೆ ಉಳ್ಕೊಂಡಿರುತ್ತೆ. ಸೊ ಆ ಥರದ್ದನ್ನು ನಾವು ಒಂದು 10 ಬೆಳೆ ತೆಗಿಬೋದು. 10 ಬೆಳೆ ತೆಗೆದಾದ್ಮೇಲೆ ಮತ್ತೆ ಅದನ್ನು ನೋಡ್ಬೇಕು ಅದು ಯಾವ ಥರ ಅಷ್ಟು ಅಂಶದಲ್ಲಿ ಅದು ಕೊಳತಾಗಿದೆಯಾ ಅಥವಾ ಏನಾಗಿದೆ ಅಂತ. ಸೊ ಇಲ್ಲ ಅಂದರೆ ಚೆನ್ನಾಗಿದ್ರೆ ನಾವು ಅದನ್ನು ಬೇಕಾದ್ರೂ ಕೂಡ ಯೂಸ್ ಮಾಡಿಕೊಂಡು ಬೆಳಿಬೋದು, ಮುಂದುವರಿಸ್ಬೋದು ಆ ಥರ. ಸೊ ಇದು ಮಣ್ಣು ರಹಿತದಲ್ಲಿ ಇದು ಮೀಡಿಯಾ ಕಲ್ಚರ್ನ ಏನು ಹೇಳ್ತಿದ್ರೆ ಮಾದಕದ್ರಲ್ಲಿ ಬೆಳೆಯುವಂಥದ್ದು. ಇನ್ನೊಂದು ಬರೀ ನೀರಲ್ಲಿ ಬೆಳೆಯುವಂಥದ್ದಲ್ಲಾರೆ ನಮಗೆ ಯಾವುದೇ ಥರದ ಸಮಸ್ಯೆಗಳಂತೂ ಇರೋದಿಲ್ಲ ಅದರಲ್ಲಿ. ಅಂದರೆ ನೀರಿನಲ್ಲಿ ಕೃಷಿ ಮಾಡೋದಂತನಾ? ಸರ್, ನೀರಿನಲ್ಲಿ ಅದರಲ್ಲಿ 2 ಥರ ಬರುತ್ತೆ, 3 ಥರ ಬರುತ್ತೆ. ಬರೀ ನೀರಲ್ಲಿ ಮಾಧ್ಯಮದಲ್ಲಿ ಬೆಳೆಯೋದು, ಒಂದು ಪೈಪ್ಗಳಲ್ಲಿ ಬೆಳೀತಾರೆ ಅದನ್ನು, ಅದನ್ನು ನ್ಯೂಟ್ರಿಯೆಂಟ್ ಫಿಲಮ್ ಟೆಕ್ನಿಕ್ ಅಂತಾರೆ ಜನರಲಿ ಹೈಡ್ರೋಫೋನಿಕ್ಸಲ್ಲಿ. ಸೊ ಅದರಲ್ಲಿ ಪೈಪಲ್ಲಿ ನಾವೇನು PVC ಪೈಪ್ಸ್ ಬರುತ್ತಲ್ವಾ, ಸೊ ಈ ಥರದಲ್ಲಿ ರಿಜಿಡ್ PVC ಪೈಪ್ಸ್ ಬರುತ್ತೆ. ಸೊ ಇದರಲ್ಲಿ ನಾವು ಗಿಡಗಳನ್ನ ಬೆಳೆಸುವಂಥದ್ದು, ಒಂದು ಗಿಡಗಳನ್ನ ಬೆಳೆಸೋದಂದ್ರೆ ಪೈಪಲ್ಲಿ ನೀರು ತುಂಬ, ಪೈಪಲ್ಲಿ ನೀರಿಗೆ ಇಡೋದು. ಹೌದು ಹೌದು. ಸೊ ಜನಗಳು ಕೇಳ್ತಾರೆ ಎಷ್ಟೊಂದು ಜನ, ಈಗ ಪೈಪ್ ಒಳಗೆ ನೀರೊಳಗೆ ಸಸಿಗಳು ಬೀಜದಿಂದ ಸಸಿಯಾಗಿ ಮೊಳಕೆ ಹೊಡಿಬೇಕಲ್ಲ, ಆ ಪ್ರಕ್ರಿಯೆ ಹೇಗೆ? ಸರ್, ಅದಕ್ಕೆ ಅಂತಾನೆ ಒಂದು ರಾಕ್ ಕೂಲ್ ಅಥವಾ ಹಾರ್ಟಿ ಕ್ಯೂಬ್ಸ್ ಅಂತ ಬರುತ್ತೆ. ಸೊ ಅದು ಹೇಗೆ ಅಂದರೆ ಅದು ಬೀಜನ ಜರ್ಮಿನೇಟ್ ಮಾಡೋದಕ್ಕೆ ಅಥವಾ ಮೊಳಕೆ ಹೊಡೆದು ಒಂದು ಸಸಿ ಮಾಡೋದಕ್ಕೆ ಅಂತಾನೆ ಅದು ತಯಾರಿಸಿರುವಂಥ ಒಂದು ಮೆಟೀರಿಯಲ್ ಅದು. ಸೊ ಇದರಲ್ಲಿ ನಾವು ಈಗ ಕೋಕೋ ಪೀಟ್ ಇರ್ಬೋದು, ಮಣ್ಣಿರ್ಬೋದು, ಗೊಬ್ಬರ ಮಿಕ್ಸ್ ಮಾಡಿ ಅದನ್ನು ಹಾಕಿರ್ತೀವಿ. ಸೊ ಆ ಮೀಡಿಯಾ ಹೆಂಗೆ ಅಂದರೆ ಅದು ಒಂದ್ಸತಿ ನಾವು ನೀರು ಹಾಕಿ ಬೀಜ ಹಾಕಿದ್ರೆ ಅದು, ಸೊ ಅದು ಒಂದು 4-5 ದಿನ 6-7 ದಿನ ಒಂದು ವಾರದ ತನಕ ನಾವು ಅದಕ್ಕೆ ನೀರು ಕೊಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದು ಮೆಟೀರಿಯಲ್ ಹೇಗಿರುತ್ತೆ ಅಂದರೆ ಅದು ಸ್ಪೆಷಲಿ ಡಿಸೈನ್ಡ್ ಫಾರ್ ಅದು ಅಗ್ರಿಕಲ್ಚರ್ ಪರ್ಪಸ್ಗೆ ಅಂತಾನೆ, ಅದು ಕೃಷಿಗೋಸ್ಕರನೇ ಅದನ್ನು ಡಿಸೈನ್ ಮಾಡಿರೋದು. ಸೊ ಈ ಥರ ಒಂದು ಮೆಟೀರಿಯಲ್ಲಿ ನಾವು ಬೀಜ ಹಾಕಿ ಅದನ್ನು ಫಸ್ಟು ಸಸಿ ಮಾಡ್ಕೊಳ್ತೀವಿ, ಅದನ್ನು ನರ್ಸರಿ ಅಂತ ನಾವು ಕರಿತೀವಲ್ಲ. ಸೊ ನರ್ಸರಿ ಆದಮೇಲೆ ಅದು ಒಂದು ಫೋಮ್ ಟೈಪ್ ಇರುತ್ತೆ. ಈಗ ನಾವು ಅದನ್ನು ಈಸಿಯಾಗಿ ಹೇಳಬೇಕು ಅಂದರೆ ಈಗ ನಾವು ಫ್ಲವರ್ ಡೆಕೋರೇಷನ್ಸು ಅಥವಾ ಇಲ್ಲಿ ಎಲ್ಲರೂ ಯೂಸ್ ಮಾಡಬೇಕು, ಒಂದು ಗ್ರೀನ್ ಕಲರ್ದು ಇಟ್ಕೆ ಥರ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಅದರಲ್ಲೇ ಒಂದು ಅಗ್ರಿಕಲ್ಚರ್ಗೆ ಅಂತಲೇ ಕೃಷಿಗೆ ಅಂತಲೇ ಒಂದು ಸಪ್ರೇಟಾಗಿದೆ ಮಾಡಿರ್ತಾರೆ. ಸೊ ಅದರಲ್ಲಿ ನಾವು ಬೀಜನ ಹಾಕಿ ಅದರಲ್ಲಿ ನರ್ಸರೀಸ್ ಮಾಡಾದ್ಮೇಲೆ ಅದನ್ನು ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಗಿಡಗಳ ಪೈಪ್ಗಳಲ್ಲಿ ಅಥವಾ. ಸೊ ಈ ಪೈಪಲ್ಲಿ ಏನು ಬೆಳಿತೀವೋ ಅದನ್ನು ನಾವು NFT ಅಂತೀವಿ. ಇನ್ನೊಂದು ಡೀಪ್ ವಾಟರ್ ಕಲ್ಚರ್ ಅಂತ ಬರುತ್ತೆ. ಡೀಪ್ ವಾಟರ್ ಕಲ್ಚರ್ ಅಂದರೆ ಅದು ಡೈರೆಕ್ಟಾಗಿ ನೀರಿನಲ್ಲೇ ಬೇರುಗಳು ಸಮ ಯಾವಾಗಲೂ ಮುಳುಗಿರುತ್ತದು, ತೇಲ್ತಾ ಇರುತ್ತೆ. ಸೊ ನೀರಲ್ಲಿ ಈಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ಟಬ್ಬಲ್ಲಿ ಅಥವಾ ಒಂದು ಟ್ಯಾಂಕ್ ಒಳಗೆ ನೀರನ್ನ ತುಂಬಿ ಒಂದು 1/2 ಅಡಿ ನೀರೊಳಗೆ ಮೇಲ್ಗಡೆ ಥರ್ಮೋಕೋಲ್ ಅಥವಾ ಏನೋ ಸ್ಟೈರೋಫೋಮ್ ಅಂತೀವಿ ಅದರಲ್ಲಿ ಹೋಲ್ ಮಾಡಿ ಅದರೊಳಗೆ ನೆಟ್ ಪಾಟ್ ಅಂತ ಬರುತ್ತೆ, ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕಪ್ಗಳು. ಸೊ ಅದರಲ್ಲಿ ಈ ಗಿಡಗಳನ್ನ ಹಾಕ್ಬೋದು ನಾವು ಈ ನರ್ಸರಿನ ಹಾಕಿದಾಗ. ಸೊ ಗಿಡಗಳು ಅದನ್ನು ಉಪಯೋಗಿಸೋದು ಏನಂದ್ರೆ ಆ ನೆಟ್ ಪಾಟ್ನ ಗಿಡ ಮೇಲ್ಗಡೆ ಇರಬೇಕು, ಬೇರು ಕೆಳಗಡೆ ಬೇರ್ಪಡಿಸೋಕೆ ಅದೊಂದು ಸಾಧನ. ಹೌದು. ಸೊ ಈ ಥರದಲ್ಲಿ ಒಂದು ಬೆಳೆಯುವಂಥದ್ದು ಡೀಪ್ ವಾಟರ್ ಕಲ್ಚರ್ ಅಂತಾರೆ. ಇನ್ನೊಂದು ಏರೋಫೋನಿಕ್ಸ್ ಅಂತಾರೆ. ಸೊ ಏರೋಫೋನಿಕ್ಸ್ ಅಂದರೆ ಅದು ಜನರಲ್ಲಿ ಅದನ್ನು ವಾಯುಕೃಷಿ ಅಂತಲೂ ಕರೀತಾರೆ. ಸೊ ಈ ಥರದ್ರಲ್ಲಿ ಮಾಡ್ಬೋದಂಥದ್ದು. ಏನು ವಾಯುಕೃಷಿನಲ್ಲಿ ಗಾಳಿಗೆ ಬಿಟ್ಬಿಡೋದು ಬೇರ್ನ? ಸರ್, ವಾಯುಕೃಷಿಯಲ್ಲಿ ಬೇರ್ಗಳು ಬಂದ್ಬಿಟ್ಟು ಕಂಪ್ಲೀಟ್ಲಿ ಗಾಳಿಯಲ್ಲೇ ತೇಲಾಡ್ತಾ ಇರುತ್ತೆ ಅದು ಯಾವಾಗಲೂ. ಹೌದಾ? ಸೊ ಅದಕ್ಕೆ ಯಾವುದೇ ಥರದ ಮಣ್ಣಿರೋದಿಲ್ಲ ಅಥವಾ ನೀರಲ್ಲಿ ಮುಳುಗಿರಲ್ಲ ಬೇರು. ಸೊ ಅದು ಒಂದು ಒಂದು ಪೀರಿಯಾಡಿಕ್ ಟೈಮಲ್ಲಿ ನಾವು ಅದನ್ನು ನೀರಿನ ಸ್ಪ್ರೇ ಮಾಡ್ತಾ ಇರ್ತೀವಿ, ಸ್ಪ್ರೇ ಮಾಡ್ತಾ ಇರ್ತೀವಿ ಅಥವಾ ಹನಿ ಮುಖಾಂತರ ಅದರ ಮೇಲೆ ಬೇರ್ಗಳ ಮೇಲೆ ನೀರು ಕೊಡ್ತಾ ಇರ್ತಾರೆ, ನೀರು ಕೊಡ್ತಾ ನೀರು ಗಾಳಿಗೆ ತೇಲ್ಕೊಂಡಿದ್ದಾಗ ಬೇರು ಒಣಗೋದು ಅಥವಾ ಬೇರೆ ರೀತಿ. ಸೊ ಇದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ವಾಯುಕೃಷಿಯಲ್ಲಿ ಅದು ಬೇರ್ ರೂಟ್ಸ್ ಏನಿರುತ್ತಲ್ವ ಅದೊಂದು ಕಂಪ್ಲೀಟ್ಲಿ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಒಳಗಿರುತ್ತೆ. ಅದಕ್ಕೆ ಆದಂಥ ಏರೋಫೋನಿಕ್ಸಲ್ಲಿ ಒಂಥರ ಸಿಸ್ಟಮ್ಸ್ ಬರುತ್ತೆ, ಅದನ್ನು ನಾವು ಮನೇಲಿ ಮಾಡ್ಕೊಳ್ಳೋದು ಅಥವಾ ಹೊರಗಡೆ ಎಲ್ಲರೂ ಕೂಡ ಮಾಡ್ಬೋದು ಈ ಥರ ಸಿಸ್ಟಮ್ಸ್ಗಳು ಸಿಗುತ್ತೆ. ಸೊ ಆ ಸಿಸ್ಟಮ್ ಒಳಗಡೆ ಇದ್ದಾಗ ಆ ಬೇರ್ಗಳು ಆಚೆಗಡೆ ಬಿಸಿಲಿಗೆ ಅಥವಾ ಬೇರೆ ಇನ್ನೊಂದಕ್ಕೆ ಅದು ಗಾಳಿಗೆ ಅದು ಎಕ್ಸ್ಪೋಸ್ ಆಗೋದಿಲ್ಲ. ಸೊ ಅದು ಒಳಗಡೆ 100% ಹ್ಯುಮಿಡಿಟಿ ಇರುತ್ತೆ, ಅದರೊಳಗೆ ಫಾಗರ್ಸ್ ಅಥವಾ ಮಿಸ್ಟರ್ಸ್ ಅಂತ ಇರುತ್ತೆ. ಸೊ ಅದನ್ನು ಸ್ಪ್ರೇ ಮಾಡ್ತಾ ಇರುತ್ತೆ ಆವಾಗವಾಗ, ಲೈಕ್ ಅರ್ಧ ಗಂಟೆಗೆ ಒಂದು 1 ಸೆಕೆಂಡ್ ಅಥವಾ 5 ಸೆಕೆಂಡು ಅಥವಾ 1 ನಿಮಿಷಕ್ಕೆ ಈ ಥರ ಸ್ಪ್ರೇ ಮಾಡುತ್ತೆ ಅಷ್ಟೇ. ಸೊ ಆ ಥರದ್ದು ಇಲ್ಲ ಅಂದರೆ ಒಂದು ಸಿಸ್ಟಮ್ ವರ್ಟಿಕಲ್ ಸಿಸ್ಟಮ್ ಥರ ಬರುತ್ತೆ, ಅದರೊಳಗೆ ನೀರು ಹನಿಗಳ ಥರ ಬೀಳ್ತಾ ಇರುತ್ತೆ ಬೇರ್ ಮೇಲೆ. ಸೊ ಆ ಹನಿಗಳ ಥರ ಬಿದ್ದಾಗ ಲೈಕ್ ನೀರೊಳಗೆ ನಾವು ಪೌಷ್ಟಿಕಾಂಶಗಳನ್ನ ಮಿಕ್ಸ್ ಮಾಡಿರ್ತೀವಿ. ಸೊ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಗಿಡಗಳು ಬೆಳೆಯುತ್ತೆ. ಈ ಬೇರೆ ಹೇಳಿದ್ರಲ್ಲ ಮಣ್ಣು ರಹಿತ ಅಂತ ಹೇಳಿ ಮಣ್ಣು ಬದಲು ಬೇರೆದು ಬಳಸೋದು, ಅಲ್ಲೇನೋ ಆಧಾರಕ್ಕೆ ಒಂದು ಮಾಧ್ಯಮ ಇರುತ್ತೆ ಗಿಡಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ. ಈ ಜಲಕೃಷಿನಲ್ಲಿ ಮಾಡಿದಾಗ ನೀರಿನ ಮೇಲೆ ತೇಲೋದಿಕ್ಕೆ ಆಗ್ಬೋದು ಅಥವಾ ಪೈಪ್ ಮೇಲೆ ನಾವು ಒಂದು ಗಿಡ ಬೆಳೀತಾ ಬೆಳೀತಾ ಅದೊಂದು ಮಂತ್ರೆ ನಂತರ ಅದು ಕಾಯಿ ಹಣ್ಣು ಬಿಟ್ಟಾಗ ಭಾರ ಜಾಸ್ತಿ ಆಗುತ್ತೆ, ಅದಕ್ಕೆ ಆಧಾರ ಏನು ಸರ್? ಆವಾಗ ಜನರಲಿ ನಾವು ಹೈಡ್ರೋಫೋನಿಕ್ಸ್ ಅಥವಾ ಈ ಫ್ಲೋಟಿಂಗ್ ರಾಫ್ಟ್ ಅಂತ ಏನಂತೀವಿ, ಇದು ಡೀಪ್ ವಾಟರ್ ಕಲ್ಚರ್ ಅಂತೀವಿ ಅಥವಾ NFT ಅನ್ಬೋದು ಅಥವಾ ಏರೋಫೋನಿಕ್ಸಲ್ಲಿ, ಜನರಲಿ ನಾವು ಜಾಸ್ತಿ ಚಿಕ್ಕ ಚಿಕ್ಕ ಸೊಪ್ಪು ಅಥವಾ ತರಕಾರಿಗಳಿಗೆ ಅದಕ್ಕೆ ಹೋಗ್ತೀವಿ, ಲೀಫಿ ವೆಜಿಟೇಬಲ್ ಅಂತ ಏನು ಕರಿತೀವಿ. ಸೊ ಈ ಥರದನ್ನು ನಾವು ಪ್ರಿಫರ್ ಮಾಡ್ತೀವಿ. ಅದು ಬಿಟ್ಟರೆ ತರಕಾರಿಗಳು ಕೂಡ ನಾವು ಬೆಳಿಬೋದು, ಅದ್ರಲ್ಲಿ ಲೈಕ್ ಈಗ ಟೊಮೆಟೊ ಆಗಿರ್ಬೋದು, ದಪ್ಪ ಮೆಣಸಿನ್ಕಾಯಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬೆಳಿಬೋದು. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಇದರಲ್ಲಿ ಟ್ರೆಲೆಸಿಂಗ್ ಅಂತ ಕರಿತೀವಿ. ಈಗ ನಾವು ಹೊರಗಡೆನೂ ಟೊಮೆಟೊ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಾವು ಅದಕ್ಕೆ ದಾರ ಕಟ್ಟಿ ಅದನ್ನು ಸೊ ಆ ಥರದನ್ನು ಸಪೋರ್ಟಿಂಗ್ ಕೊಡಲೇಬೇಕಾಗತ್ತೆ. ನಾವು ಮಣ್ಣಲ್ಲಾದರೂ ಬೆಳೀಲಿ ಅದರಲ್ಲಾದರೂ ಬೆಳೀಲಿ, ಸೊ ಈ ಥರ ಒಂದು ಸಪೋರ್ಟಿಂಗ್ ಕೊಡಲೇಬೇಕಾಗುತ್ತೆ, ಆಧಾರವನ್ನಂತೂ ಕೊಡಲೇಬೇಕು ಕೊಡಲೇಬೇಕು. ಹೌದು ಹೌದು. ಈಗ ಬಹಳ ಪ್ರಮುಖವಾದದ್ದು ಒಂದು ಮಾಧ್ಯಮವಾಗಿ ನೀರನ್ನು ಬಳಸ್ಬೋದು, ಗಾಳಿನ ಬಳಸ್ಬೋದು, ಮಣ್ಣನ್ನು ಬಳಸ್ಬೋದು, ಮಣ್ಣು ಬದಲು ಬೇರೆ ಕಚ್ಚಾ ಪದಾರ್ಥಗಳನ್ನು ಬಳಸ್ಬೋದು, ಅದು ಒಂದಾಯಿತು. ಆದರೆ ಪೋಷಕಾಂಶಗಳು ಅಂತ ಬಂದಾಗ ಮಣ್ಣಲ್ಲೂ ಕೊಡಬೇಕು. ಈಗ ನಾವು ಮಾಡ್ತಾ ಇರತಕ್ಕಂಥ ಎಲ್ಲ ಮಾಧ್ಯಮಗಳಿಗೂ ಕೂಡ ನಾವು ಪೋಷಕಾಂಶವನ್ನು ಒದಗಿಸ್ಬೇಕಾಗುತ್ತೆ ಸಸ್ಯಗಳಿಗೆ. ಇವುಗಳಿಗೆ ಪೋಷಕಾಂಶ ಒದಗಿಸ್ತಕ್ಕಂತಹ ವಿಧಾನ ಹೇಗೆ ಸರ್? ಈಗ ಪೋಷಕಾಂಶಗಳು ಅಂದರೆ ಏನೇನು ಈಗ ಜನರಲ್ಲಿ ಈಗ ಮಣ್ಣಲ್ಲಿ ಸೊ ಈಗ ಎಲ್ಲ ಥರ ಪೋಷಕಾಂಶಗಳು ಇರೋದಿಲ್ಲ ಕೆಲವೊಂದೊಂದು ಮಣ್ಣಲ್ಲಿ. ಈಗ ಒಂದ್ಸತಿ ಗಿಡಗಳನ್ನ ನಾವು ಬೆಳೆದು ತೆಗೆದಾದ್ಮೇಲೆ ಅದ್ರಲ್ಲಿ ಮಣ್ಣಲ್ಲಿರೋ ಪೋಷಕಾಂಶಗಳನ್ನ ಗಿಡಗಳೆಲ್ಲ ತಗೊಂಡ್ಬಿಟ್ಟಿರುತ್ತೆ ಎಲ್ಲ. ಸೊ ಅದು ಖಾಲಿ ಆಗೋಗಿರುತ್ತೆ, ಇಲ್ಲ ಅಂದರೆ ನಾವು ಮತ್ತೆ ಕೊಟ್ಟಿಗೆ ಗೊಬ್ಬರ ಅಥವಾ ಪ್ರತಿಯೊಂದು ಇನ್ನೊಂದು ಏನೋ ಹಾಕಬೇಕಾಗತ್ತೆ, ಮತ್ತೆ ಅದನ್ನು ಎನ್ರಿಚ್ ಮಾಡಬೇಕಾಗತ್ತೆ ಸಾಯಿಲ್ನ. ಸೊ ಆ ಥರದಲ್ಲಿ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡ್ಬೋದು ಅದನ್ನು. ಸೊ ಇಲ್ಲ ಅಂದರೆ ಜನರಲ್ಲಿ ಏನು ಮಾಡ್ತಾರೆ, ನಾವು ಈಗ ನಾರ್ಮಲ್ ರಸಗೊಬ್ಬರ, ರಾಸಾಯನಿಕ ಗೊಬ್ಬರ ಏನು ಸಿಗುತ್ತಲ್ಲ, NPK ಇರ್ಬೋದು, ನೈಟ್ರೋಜನ್, ಗಿಡಗಳಿಗೆ ಬೇಕಾಗಿರೋವಂಥದ್ದು ಮೇಯ್ನ್ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರ್, ಇದೆಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಬರುತ್ತೆ. ಸೊ ಈ ಥರದನ್ನು ನಾವು ಜನರಲ್ಲಿ ಡ್ರಿಪ್ ಮುಖಾಂತರ ಕೊಡ್ತೀವಿ ಅಥವಾ ವಾಟರ್ ಸಾಲ್ಯೂಬಲಲ್ಲಿ ಕೊಡ್ತೀವಿ ನಾವು ಮಣ್ಣಲ್ಲಿ. ಈಗ ಜಲಕೃಷಿ ಅಂತ ಏನು ಹೇಳಿದ್ರಲ್ಲ, ಅಲ್ಲಿ ನೀರಲ್ಲಿ ಕರಗಿಸ್ತೀರಿ. ಹೌದು ಹೌದು. ಮಣ್ಣಿನ ಈಗ ಮಣ್ಣು ರಹಿತವಾದಂತಹ ಕೃಷಿನಲ್ಲಿ ಆದರೆ ಸೊ ಅದಕ್ಕೂ ಕೂಡ ಅಷ್ಟೇ, ನಾವು ಅದಕ್ಕೆ ಡ್ರಿಪ್ ಮುಖಾಂತರ ಕೊಡ್ತೀವಿ, ನಾವು ಡ್ರಿಪ್ ಮುಖಾಂತರನೇ ಕೊಡ್ಬೋದು. ಸೊ ಅದರಲ್ಲಿ ಹೆಂಗೆ ಅಂದರೆ ಈಗ ನಾವು ರಸಾವರಿ ಪದ್ಧತಿ ಅಂತಲೂ ಹೇಳ್ತಾರೆ. ಹಾಂ ಹೌದು ಹೌದು. ಸೊ ಈಗ ನಾವು ಗಿಡಗಳಿಗೆ ಹೇಗೆ ನಾವು ಡ್ರಿಪ್ ಮುಖಾಂತರ, ಈಗ ವೆಂಚೂರಿ ಮುಖಾಂತರ ಕೊಡ್ತೀವಿ. ಹೌದು ಹೌದು. ಹನಿ ನೀರಾವರಿ ಪದ್ಧತಿ, ಹನಿ ನೀರಾವರಿ ಪದ್ಧತಿಯಲ್ಲಿ ವೆಂಚೂರಿ ನಾವು ಒಂದು ಟ್ಯಾಂಕ್ ಒಳಗೆ ಹೇಗೆ ಅದನ್ನು ನಾವು ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ನಾವು ಏನು ಕೊಡಬೇಕಾಗಿರುತ್ತೋ, 19 ಇರ್ಬೋದು ಅಥವಾ ಕ್ಯಾಲ್ಶಿಯಂ ನೈಟ್ರೇಟ್ ಇರ್ಬೋದು. ಸೊ ಈ ಥರದ್ದನ್ನೇ ಮಣ್ಣಿಗೆ ಕೊಡಬೇಕಾದ್ರೆ ನಾವು ಒಂದು ಅಂದಾಜಿನ ಮೇಲೆ ಕೊಡ್ತೀವಿ, ಈ ಬೆಳೆ ಈ ತಕ್ಕ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಡ್ತೀವಿ. ಹೌದು ಕೊಡ್ತೀವಿ. ಸೊ ಇದರಲ್ಲಿ ಹೇಗಿರುತ್ತೆ ಅಂದರೆ ನಾವು ಇದರಲ್ಲಿ ಮಣ್ಣೆ ಏನು ಇರೋದಿಲ್ಲ. ಸೊ ಎಲ್ಲ ಥರದ ಗಿಡಗಳಿಗೆ ಬೇಕಾಗಿರುವಂಥ ಗಿಡಗಳಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಅಳತೆಯಲ್ಲಿ ಕೊಡ್ತೀವಿ ನಾವು ಇದರಲ್ಲಿ. ಈಗ ಮಣ್ಣಲ್ಲಿ ಕೊಡಬೇಕಾದ್ರೆ ನಾವು ಅಳತೆ ನೋಡ್ಕೊಂಡು ಕೊಡೋಕ್ಕಾಗೋದಿಲ್ಲ, ಯಾವ ಮಣ್ಣಲ್ಲಿ ಎಷ್ಟಿದೆ ಅಂತ ಏನೋ ಮಣ್ಣಿನ ಪರೀಕ್ಷೆ ಮಾಡಿಸೋಕ್ಕಾಗೋದಿಲ್ಲ, ಒಂದ್ಸತಿ ಬೆಳೆ ತೆಗೆದಾದ್ಮೇಲೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಸೊ ಇದರಲ್ಲಿ ಹೇಗೆ ಅಂದರೆ ನಾವು ಗಿಡಗಳಿಗೆ ಸೂಕ್ತವಾಗಿರುವಂಥ ಎಲ್ಲ ಪ್ರತಿಯೊಂದೂ ಒಂದು ಲಿಮಿಟಲ್ಲಿ ಕೊಡ್ಕೊಂಡು ಹೋಗ್ತೀವಿ. ಈಗ ಗಿಡ ಚಿಕ್ಕದಾಗಿದ್ದಾನೆ, ನಾವು ಅದಕ್ಕೆ ಫುಲ್ ನ್ಯೂಟ್ರಿಯೆಂಟ್ಸ್ ಕೂಡ ಅವಶ್ಯಕತೆ ಇರಲ್ಲ, ಆ ಗಿಡ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಪೋಷಕಾಂಶಗಳನ್ನ ಕೊಡ್ತೀವಿ. ಸೊ ಆ ಥರ ಈಗ 15 ಎಲೆ ಇದ್ದರೆ ಆ 15 ಎಲೆಯಲ್ಲಿ ಆಹಾರ ತಯಾರು ಮಾಡೋಷ್ಟು ನಾವು ಅದಕ್ಕೆ ಪೋಷಕಾಂಶಗಳನ್ನ ಕೊಡಬೇಕು. ಗಿಡ ಚಿಕ್ಕದಾಗಿದ್ದರೆ ನಾವು ಸ್ವಲ್ಪ ಪೋಷಕಾಂಶಗಳನ್ನ ಕೊಡ್ಬೋದು. ಈಗ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಗಿಡಗಳು ಸುಟ್ಟೋಗೋದಾಗಿರ್ಬೋದು, ಆ ಥರದ್ದೆಲ್ಲ ಆಗುತ್ತೆ. ಆ ಥರ ಮತ್ತು ಇದರಲ್ಲಿ ಬೇರೆ ಮಣ್ಣಿನಲ್ಲಿ ಬೆಳೆಯದಾಗ ಬರ್ತಕ್ಕಂಥ ಕೀಟಗಳ ಹಾವಳಿ ಇರ್ಬೋದು, ಬೇರೆ ರೋಗ ರುಜಿನಿಗಳ ತೊಂದರೆ ಇರ್ಬೋದು, ಇವುಗಳು ಏನೇ ಕಾಡಲ್ವಾ ಸರ್? ಇದರಲ್ಲಿ ಮಣ್ಣು ರಹಿತ ಕೃಷಿಯಲ್ಲಿ ಕೂಡ ಕೀಟಗಳ ಬಾಧೆ ಇದ್ದೇ ಇರುತ್ತೆ. ಕೀಟ ಎಲ್ಲಿಂದ ಎಲ್ಲಿಗೆ ಹೋದಲು ಇದ್ದೇ ಇರುತ್ತೆ, ರೋಗಗಳು ಕೂಡ ಇದ್ದೇ ಇರುತ್ತೆ. ನಾವು ಅದನ್ನ ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದೀವಿ, ನಾವು ಎಷ್ಟು ಅದನ್ನು ಕಾಪಾಡ್ಕೊಳ್ತಾ ಇದ್ದೀವಿ, ಎಷ್ಟು ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಡಿಪೆಂಡ್ ಆಗುತ್ತೆ ಮೇಯ್ನು. ಸೊ ಅದರಿಂದ ನಾವು ಕೀಟಗಳಿರ್ಬೋದು, ರೋಗಗಳಿರ್ಬೋದು, ಅದನ್ನು ನಾವು ತಡೆಗಟ್ಬೋದು. ಸೊ ಆ ಥರದ್ದು. ಈಗ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಏನು ಪಾಲಿ ಹೌಸಲ್ಲಿ ಬೆಳಿತೀವಲ್ವಾ, ಸೊ ಅದರಿಂದ ತಕ್ಕ ಮಟ್ಟಿಗೆ ಕೀಟಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟರೆ ಸಾಯಿಲ್ ಬೋನ್ ಡಿಸೀಸಸ್ ಏನಿರುತ್ತಲ್ವ, ಈಗ ಮಣ್ಣಲ್ಲಿ ಏನು ಬರೋವಂಥ ಒಂದು ಕಾಯಿಲೆ ರೋಗಗಳಿರ್ಬೋದು, ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟರೆ ಇದರಲ್ಲಿ ಇನ್ನೊಂದು ಏನಂದರೆ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ನಾವು ಜಲಕೃಷಿಯಲ್ಲಿ ಏನಿರುತ್ತೆ ಅಂದರೆ ನೀರನ್ನು ಜಾಸ್ತಿ ಬೆಳೆಸ್ತಾ ಇರ್ತೀವಿ ನಾವು, ನೀರೆಲ್ಲ ಜಾಸ್ತಿ ಬೆಳೆಸೋವಾಗ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ಸು ಈ ಥರದ್ದನ್ನು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಎಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನೇ ನಾವು ಇಲ್ಲಿ ಕೊಡ್ತೀವಿ, ಮತ್ತು ರಾಸಾಯನಿಕ ಔಷಧಿಗಳನ್ನೇ ಸಿಂಪರಣೆ ಮಾಡ್ತೀವಿ. ಹೆಚ್ಚು ರಾಸಾಯನಿಕ ಯುಕ್ತವಾದ ತರಕಾರಿಗಳನ್ನು ನಾವು ಸೇವಿಸ್ತೀವಿ ಈ ವಿಧಾನದಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತಲ್ವಾ ನಿಖಿಲ್ ಅವರೇ? ಹೌದು ಸರ್, ಖಂಡಿತ ಸರ್. ಈಗ ನಾವು ಗಿಡಗಳಿಗೆ ಈಗ ಹೈಡ್ರೋಫೋನಿಕ್ಸ್ ಇರ್ಬೋದು ಅಥವಾ ಮಣ್ಣುರಹಿತ ಕೃಷಿ ಇರ್ಬೋದು, ಮಣ್ಣಲ್ಲಿರೋ ಕೃಷಿಗಳಿಗೆ ಇರ್ಬೋದು, ಪ್ರತಿಯೊಂದು ಕೂಡ ನಾವೇನು ಕೊಡ್ತಾ ಇದ್ದೀವೋ ರಾಸಾಯನಿಕ ಗೊಬ್ಬರಗಳಲ್ಲಿ, ಅದರಲ್ಲಿ ಯಾವುದೇ ಥರದ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತೂ ಇರೋದಿಲ್ಲ, ಅದರಲ್ಲಿ ಹಾನಿಕಾರಕ ಇರೋದಿಲ್ಲ. ಈಗ ನಮ್ಮ ದೇಹಕ್ಕೆ ಏನೇನು ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ಗಳಿರುತ್ತೋ ನಮ್ಮ ದೇಹಕ್ಕೆ ಬರ್ತಿರೋದು ನಾವು ಗಿಡಗಳ ಮುಖಾಂತರ ಇಂದನೇ ಆಹಾರ, ನಾವೇನು ತರಕಾರಿ ಒಂದು ಹಣ್ಣು ಅಥವಾ ಏನೊಂದು ತಿಂತೀವೋ ಅದರಿಂದನೇ ನಮಗೆ ಬರ್ತಿರೋದು. ಗಿಡಗಳಿಗೆ ನಾವು ಏನು ಕೊಡ್ತಾ ಇರ್ತೀವಲ್ವಾ ಹೈಡ್ರೋಫೋನಿಕ್ಸಲ್ಲಿ, ನಾವು ಒಂದು ಕಂಟ್ರೋಲ್ ಆಗಿ ಒಂದು ಕೊಡ್ತೀವಿ, ಇತಿಮಿತಿಯಲ್ಲಿ ಕೊಡ್ತೀವಿ ನಾವು ಅದರಲ್ಲಿ. ಸೊ ಇತಿಮಿತಿಯಲ್ಲಿ ಕೊಟ್ಟಾಗ ನಮಗೆ ಅದರಲ್ಲಿ ಏನು ಕೊಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಈಗ ರಾಸಾಯನಿಕ ಗೊಬ್ಬರದಲ್ಲಿ ಈಗ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತಾ ಇದೀವಿ, ಎಷ್ಟು ಕೊಡ್ತಾ ಇರ್ತೀವಿ ಅಂತ ಗೊತ್ತಿರುತ್ತೆ ನಮ್ಗೆ, ಗೊತ್ತಿರುತ್ತೆ. ಸಮಪ್ರಮಾಣದಲ್ಲಿ ಹಾನಿಯ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೋದು, ಅದರಲ್ಲಿ ಹಾನಿಯಾಗುವಂಥ ಪದಾರ್ಥಗಳೇ ಯಾವುದು ಇರೋದಿಲ್ಲ. ಈಗ ನಾವು ಎಕ್ಸಾಂಪಲ್ ಬೋರ್ವೆಲ್ ವಾಟರ್ಲ್ಲಿ ಬೆಳಿತೀವಿ ಅನ್ಕೊಳ್ಳಿ ಕೆಲವೊಂದೊಂದು ಕಡೆ, ಅಥವಾ ಮಣ್ಣಲ್ಲಿ ಹೆವಿ ಮೆಟಲ್ಸ್ ಇರ್ಬೋದು, ಲೆಡ್ಸ್ ಇರ್ಬೋದು. ಸೊ ಈ ಥರದ್ದು ಕೆಮಿಕಲ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಹಾನಿಕಾರ ಆಗುವಂಥದ್ದು. ಬಟ್ ಈ ಥರ ಸಿಸ್ಟಮ್ಗಳಲ್ಲಿ ನಮ್ಮದ್ರಲ್ಲಿ ಬೆಳೆಯೋದಾಗ ಏನಾದಾಗ ನಾವು ಅದರಲ್ಲಿ ಅಗ್ರಿಕಲ್ಚರ್ ಗ್ರೇಡ್ ಫರ್ಟಿಲೈಸರ್ಸ್ ಪ್ಯೂರಿಟಿ ನೋಡ್ತೀವಿ ನಾವು ಇದರಲ್ಲಿ. ಸೊ ಆ ಪ್ಯೂರಿಟಿಲಿ ನೋಡಿದಾಗ ನಮ್ಗೆ ಯಾವುದೇ ಥರದ ಹಾರ್ಮ್ಫುಲ್ ಹೆವಿ ಮೆಟಲ್ಸ್ ಇರ್ಬೋದು, ಅನ್ವಾಂಟೆಡ್ ಮೆಟೀರಿಯಲ್ಸ್ಗಳು ಯಾವುದೂ ಇರೋದಿಲ್ಲ. ಸೊ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳೇ ಮಾತ್ರ ಇರುತ್ತೆ ಅದರಲ್ಲಿ. ಸೊ ಇಂಡೈರೆಕ್ಟಾಗಿ ಅದನ್ನು ನಮಗೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ಕೊಡ್ತಿರೋದು. ಸೊ ಈಗ ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಸಲ್ಫರ್, ಐರನ್, ಬೋರಾನು, ಜಿಂಕ್, ಸಾರಜನಕ. ಸೊ ಈ ಥರದ್ದನ್ನೇ ನಾವು ಕೊಡ್ತಿರೋದು ಗಿಡಗಳಿಗೆ. ಅದು ಬಿಟ್ಟು ಬೇರೆ ಯಾವುದೋ ಕೆಮಿಕಲ್ ಕೊಡ್ತಿಲ್ಲ ನಾವು. ಬೇರೆ ಬೆಳೆಯನ್ನು ನಾವು ಬೆಳೆದಾಗ ನಾವು ತೆಗೆದುಕೊಳ್ಳುವಂಥ ಹಾನಿಯ ಪ್ರಮಾಣಕ್ಕಿಂತ ಇದು ಅಂತ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ. ತೊಂದರೆ ಆಗೋದಿಲ್ಲ ಸರ್ ಖಂಡಿತ. ಆದರೆ ಈಗ ಒಂದು ತಾರಸಿಗಳಲ್ಲಿ ಅಥವಾ ಮನೆಗಳಲ್ಲಿ ಸ್ಥಳ ಅವಕಾಶ ಇಲ್ಲ ಅಂತ ಕಡೆಯಲ್ಲಿ ನೀವು ಹೇಳಿದಂತಹ ಇವೆಲ್ಲ ಕೃಷಿಗಳನ್ನು ಅಳವಡಿಸ್ಕೊಂಡು ನಮ್ಮ ನಗರ ಪ್ರದೇಶದ ಗೃಹಿಣಿಯರು ಅಥವಾ ಪುರುಷರು ಆಸಕ್ತಿ ಇರ್ತಕ್ಕಂಥವ್ರು ಈ ಕೃಷಿಯನ್ನು ಮಾಡಬಹುದಾ? ಖಂಡಿತ ಮಾಡಬಹುದು, ಅವ್ರಿಗೆ ಬೇಕಾದ ಅವರೇ ಬೆಳ್ಕೋಬಹುದು. ಹೌದು ಹೌದು ಹೌದು ಖಂಡಿತ ಸರ್. ಮೈಸೂರು ನಗರದಲ್ಲಿ ನೀವು ಈ ಒಂದು ಕೃಷಿ ಪದ್ಧತಿಯಲ್ಲಿ ನಿರತರಾಗಿದ್ದೀರಿ, ನೀವು ಎಷ್ಟು ಜನಗಳಿಗೆ ಈ ರೀತಿಯ ಪ್ರೇರೇಪಣೆ ನೀಡಿದ್ದೀರಿ, ಮತ್ತು ಎಷ್ಟು ಜನ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮಿಂದ ಈ ಕೃಷಿ ಪದ್ಧತಿಯನ್ನು ಕಲಿತು ಅಳವಡಿಸ್ಕೊಂಡಿದ್ದಾರೆ? ಹೊರಗಡೆ ದೇಶದಲ್ಲೂ ಕೂಡ ಮಾಡ್ತಾ ಇದ್ದೆ ನಾನು, ಅಲ್ಲೂ ಕೂಡ ಒಂದು ಅಲ್ಲೂ ಕೂಡ ನಾನು ಒಬ್ಬ ನಮ್ಮ ದೇಶದವನಾಗಿ ತುಂಬ ಹೆಮ್ಮೆಯಿಂದ ಮಾಡ್ತಾ ಇದ್ದೆ. ಈಗ ಅಲ್ಲಿ ಕೂಡ ವಿದೇಶದಲ್ಲಿದ್ದರೂ ಕೂಡ ಅಲ್ಲಿ ಮಾಡ್ತಿದ್ದವರು ನಮ್ಮ ದೇಶದವರೇ, ನಮ್ಮ ಇಂಡಿಯಾದ ಭಾರತ ದೇಶದವರೇ ಮಾಡ್ತಾ ಇದ್ದಿದ್ದು ಕೂಡ ಅಲ್ಲೂ ಕೂಡ ಎಲ್ಲದೂ ಕೂಡ. ಸೊ ಅಲ್ಲೂ ಕೂಡ ಒಂದು ಹೆಮ್ಮೆಯಿಂದನೇ ಮಾಡ್ತಾ ಇದ್ವಿ. ಈಗ ಅಲ್ಲೂ ಕೂಡ ವಿದೇಶದಿಂದ ಎಷ್ಟೋ ಜನ ಬರ್ತಾರೆ, ಬಂದು ನೋಡ್ತಾರೆ ಯಾರು ಮಾಡ್ತಿರೋದು ಇಷ್ಟು ಚೆನ್ನಾಗಿ ಅಂತ ಕೇಳಿದಾಗ ಒಬ್ಬ ಭಾರತೀಯ ಅಂದಾಗ ತುಂಬ ಹೆಮ್ಮೆ ಪಡ್ತಿದ್ದೆ ನಾನು. ಸೊ ಅಲ್ಲಿ ತುಂಬ ಯಶಸ್ವಿ ಆಗಿತ್ತು ಈ ಪದ್ಧತಿ? ಹಾಂ ಹೌದು, ತುಂಬ ಯಶಸ್ವಿ ಆಗಿತ್ತು ಸರ್. ಅಲ್ಲಿ ಹೊರಗಡೆ ದುಬೈಯಲ್ಲಿ ನೀವು ಗೊತ್ತಿರೋದು, ಹೊರಗಡೆ 50 ಡಿಗ್ರಿ, 40 ಡಿಗ್ರಿ, 60 ಡಿಗ್ರಿ ಕೂಡ ಹೋಗುತ್ತೆ ಬೇಸಿಗೆ ಟೆಂಪರೇಚರ್. ಆ ಟೆಂಪರೇಚರಲ್ಲಿದ್ದರೂ ಕೂಡ ನಾವು ಒಳಗಡೆ ಸ್ಟ್ರಾಬೆರಿನ ಬೆಳೀತಾ ಇದ್ವಿ. ಸ್ಟ್ರಾಬೆರಿಗೆ ಅದು ತುಂಬ ಟೆಂಪರೇಚರ್ ಬೇಕು, ಲೈಕ್ 16-18 ಡಿಗ್ರಿ ಕೂಡ ಬೇಕು, ಕಡಿಮೆ ಪ್ರಮಾಣದಲ್ಲಿ ಬೇಕು. ಮತ್ತು ವರ್ಷ ಪೂರ್ತಿ ಬೆಳೀತಾ ಇದ್ವಿ ನಾವು. ಈಗ ಸಮ್ಮರ್ ಏನು ಸೀಸನಲ್ ಕ್ರಾಪ್ಸ್ ಅಂತೀವಿ ನಾವು ಅದನ್ನು ನಾವಲ್ಲಿ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇದ್ದಾಗ ವರ್ಷ ಪೂರ್ತಿ ಬೆಳೀತಾ ಇದೆ, ನಿಯಂತ್ರಿತ ವಾತಾವರಣವನ್ನು ಮಾಡಿಕೊಂಡು. ಓಕೆ, ಸೊ ಈ ಥರದಲ್ಲಿ ಬೆಳೀತಾ ಇದೆ. ಸೊ ಅದು ಯಾಕೆ ನಾವು ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ನಾನೇ ಯಾಕೆ ಮಾಡಬಾರ್ದು, ಸೊ ಒಂದು ಒಂದು ಇದಕ್ಕಿಟ್ಕೊಂಡು ನಾನು ಅದಕ್ಕೋಸ್ಕರ ಈಗ ರೀಸೆಂಟಾಗಿ ಮೊದಲು ಎಲ್ಲ ಅಳವಡಿಸ್ಕೊಂಡ್ರಿ ಹೇಳಿ, ನಿಮ್ಮಲ್ಲೇ ಅಳವಡಿಸ್ಕೊಂಡ್ರ ಅಥವಾ ಬೇರೆಯವರಿಗೆ ಸಲಹೆ ಕೊಟ್ಟು ಅಳವಡಿಸಿದ್ರ ಈ ಒಂದು ಪದ್ಧತಿಯನ್ನು? ಸೊ ಫಸ್ಟು ನಾನೇ ಅಳವಡಿಸ್ಕೊಳ್ಬೇಕಾಗಿತ್ತು, ಬಿಕಾಸ್ ಇದನ್ನು ನಾನು ಬೇರೆಯವ್ರಿಗೆ ಯಾರಿಗಾದ್ರು ತೋರ್ಸೋಕ್ಕೂ ಮುಂಚೆ ಫಸ್ಟ್ ಅದನ್ನು ನಾನು ಮಾಡಿ ನಾನು ಸಕ್ಸಸ್ ಆದಮೇಲೆ ನಾನು ಬೇರೆಯವ್ರಿಗೆ ತೋರಿಸ್ಬೇಕು ಹೊರತು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ರೆ ಅದು ಕೇಳಕ್ಕೆ ಚೆನ್ನಾಗಿರುತ್ತೆ ಹೊರತು ಪ್ರಾಕ್ಟಿಕಲಿ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡಿ ಸಕ್ಸಸ್ ಆಗಿ ಈಗ ನಾನು ಬೆಳೆದು ನಾನು ಮೈಸೂರಲ್ಲೇ ನಾನು ಮಾರ್ತಾ ಇದ್ದೀನಿ ನಾನು ಬೆಳೆದಿರುವಂಥ ಪದಾರ್ಥಗಳು. ಹೌದಾ? ಹೌದು. ಎಷ್ಟೆಲ್ಲ ಮಾರಾಟ ಮಾಡ್ತಾ ಇದ್ದೀರಿ ಹಾಗಾದರೆ? ಸರ್ ಈಗ ನಾನು ಬೆಳೀತಿರೋದು ಜಾಸ್ತಿ ವಿದೇಶಿ ತರಕಾರಿಗಳನ್ನ ನಾನು ಬೆಳೀತಾ ಇದ್ದೀನಿ, ಅದು ಬಿಟ್ಟರೆ ನಾರ್ಮಲ್ ತರಕಾರಿಗಳ ಸೊಪ್ಪುಗಳನ್ನು ಬೆಳೀತಾ ಇದ್ದೀನಿ ನಾನು. ಸೊ ಈ ಥರದ್ದು ನಂದು ಈಗ ನಾನು ತಾರಸಿ ಮೇಲೆ ಏನಂತಿರ್ತೀವೋ ಈಗ ನಂದು ಆಫೀಸ್ ಥರ ಒಂದು ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಪ್ರಾಜೆಕ್ಟ್ ಥರ ಮಾಡಿದ್ದೀನಿ. ಸೊ ಅದು ಒಂದು 40-60 ಸೈಟ್ ಬರುತ್ತಲ್ಲ, ಸೊ ಅಷ್ಟು ನಂದು ಒಂದು ಪಾಲಿಹೌಸ್ ತರ ಹಾಕೊಂಡು ಅದ್ರೊಳಗಡೆ ನಾನು ಈ ತರ ಬೇರೆ ಬೇರೆ ತರ ಸಿಸ್ಟಮ್ಸ್ಗಳನ್ನ ಅದರಲ್ಲಿ ಅಳವಡಿಸ್ಕೊಂಡು ಈಗ ನಾನು ಹೈಡ್ರೋಫೋನಿಕ್ಸ್ ಅಂತೀನಿ, ಏರೋಫೋನಿಕ್ಸ್ ಅಂತೀನಿ, ಅಥವಾ NFTs ಅಂತ ಏನಂದ್ಬಿಟ್ಟು ಎಲ್ಲ ತರ ವಿವಿಧಗಳನ್ನ ಮೆಥಡಾಲಜಿನ ಯೂಸ್ ಮಾಡಿಕೊಂಡು ಸೊ ನಾನು ಅದರಲ್ಲಿ ಮುಖಾಂತರ ಬೆಳೆದು ಅದನ್ನ ಬೆಳೆದಿರೋದನ್ನ ನಾನು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ನಾನು ಬೇರೆ ನಿಮ್ಮನ್ನ ನೋಡಿ ಬೇರೆಯವ್ರು ಯಾರು ಮಾಡ್ತಾ ಇದಾರೆ ಇವಾಗ? ಸರ್, ಈಗ ಸದ್ಯಕ್ಕೆ ಮೈಸೂರಲ್ಲಿ ನನಗೆ ಅಷ್ಟು ಯಾರು ಇನ್ನೂ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ಲ. ನಮ್ಮ ಮಾತುಕತೆಯನ್ನ ಕೇಳಿ ಯಾರು ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತೀರಾ ಅವ್ರಿಗೆ? ಖಂಡಿತ ಖಂಡಿತ ಕೊಡ್ತೀವಿ ಸರ್. ಈಗ ಆಲ್ರೆಡಿ ಈಗ ನಾನು ಎಷ್ಟೊಂದು ಜನ ಈಗ ಮನೆ ಮೇಲೆ ತಾರಸಿ ಮೇಲೆ ಬೆಳ್ಕೋಬೇಕು ಅಂತ ಇರ್ತಾರೆ ಎಷ್ಟೊಂದು. ಈ ತರದವ್ರಿಗೆ ನಾನು ಆಲ್ರೆಡಿ ಒಂದು 6-7 ಜನಕ್ಕೆ ಆಲ್ರೆಡಿ ಸೆಟಪ್ ಮಾಡಿ ಕೊಟ್ಟಿದ್ದೀನಿ. ಸೆಟಪ್ ಮಾಡಿಕೊಟ್ಟಿದ್ದೀರಾ? ಹೌದು ಹೌದು. ಅಂದ್ರೆ ಕೆಲವರು ನಮ್ಮಲ್ಲಿ ಏನಾದ್ರೆ ಅಲಂಕಾರಿಕ ಗಿಡಗಳು, ಹೂವಿನ ಗಿಡಗಳನ್ನ ಮಾತ್ರ ಬೆಳವಣಿಗೆ ಮಾಡ್ತಾ ಇದ್ರು, ಇನ್ ಮುಂದೆ ನಿಮ್ಮ ಮಾತುಗಳನ್ನ ಕೇಳಿದಂತವ್ರು ಮನೆಗೆ ಬೇಕಾದ ತರಕಾರಿಗಳನ್ನು ಬೆಳಿಬಹುದು ಅಂತ ನಾವು ನಿರೀಕ್ಷೆ ಮಾಡೋಣ. ಆ ಥರದವ್ರಿಗಾಗಿ ನಿಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಂಡು ನಿಮ್ಮಿಂದ ಹೆಚ್ಚಿನ ಸಹಾಯ ಬೇಕು ಈ ಒಂದು ಕೃಷಿ ಪದ್ಧತಿಗೆ ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ ನಮಗೆ ಕೇಳುಗರಿಗೆ. ಖಂಡಿತ ಸರ್. ಸೊ ಈಗ ಮನೆಯಲ್ಲಿ ಏನು ನಾವು ಅಲಂಕಾರಿಕ ಸೊಪ್ಪುಗಳು ಅಥವಾ ಹೂಗಳು ಬೆಳೆಯೋ ಬದಲು ಸೊ ಅದೇ ಪದ್ಧತಿಯಲ್ಲಿ ನಾವು ಸೊಪ್ಪು ತರಕಾರಿ ಬೆಳ್ಕೊಂಡ್ರೆ ಅಟ್ಲೀಸ್ಟ್ ಅದನ್ನ ನಮ್ಮ ಮನೆಗಾದ್ರೆ ನಮ್ಗೆ ಆದ್ರೂ ತಿನ್ಬೋದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ. ಎದುರುಗಡೆ ಬೆಳೆದಿದ್ದು ನೆಮ್ಮದಿಯಿಂದ ಏನು ತೊಂದರೆ ಇಲ್ಲ ಅಂತ ತಿನ್ಬೋದು. ಹೌದು ಹೌದು. ಸೊ ಈ ಥರದ್ದು ನನ್ನ ದೂರವಾಣಿ ಸಂಖ್ಯೆ 6362650342 6362650342. ಕನ್ನಡದಲ್ಲಿ ಒಮ್ಮೆ ಹೇಳಿ. 6362650342. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ವಂದನೆಗಳು. ಇದುವರೆಗೆ ನಗರ ಪ್ರದೇಶಗಳಲ್ಲಿ ಮಣ್ಣುರಹಿತ ಕೃಷಿ ಅಂದರೆ ಹೈಡ್ರೋಫೋನಿಕ್ಸ್ ಕುರಿತು ನಿಖಿಲ್ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ಈಗ ಕೆಲವು ಕೃಷಿ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಬಾಗಿ ಉಡುಮೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು, ಹೆಲಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೇ ಸರಿದಿ ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದ ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟ ಹಕ್ಕಿ ಕರೆಯಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಎಲಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೇ ಸರಿದಿ ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು, ಬೇಗ ಬರುವ ತಳಿಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹೆಲಿಯೋತಿಸ್ಗ ಹೆಡಮುರುಗಿ ಬಿಗಿಬೇಕಂದ್ರ ಇದೇ ಸರಿದಿ ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ